ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:50.34. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಕುರಿತು ಸಂವಾದ. ಭಾಗವಹಿಸಲಿದ್ದಾರೆ ರಾಯಚೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ಜೆಜಿ ಮತ್ತು ಸಾಮಾನ್ಯ ಸೇವಾ ಕೇಂದ್ರದ ಜಿಲ್ಲಾ ಸಂಯೋಜಕರಾದ ಮೊಹಮ್ಮದ್ ನಜಮುದ್ದೀನ್, ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ, ನಂತರ ಲಿಂಗಸ್ಕೂರು ತಾಲೂಕಿನ ಗುಡಿಹಾಳ ಗ್ರಾಮದ ರೈತರಾದ ವಿಜಯಕುಮಾರ್ ಪಾಟೀಲ್ ಅವರ ದಾಳಿಂಬೆ ಬೇಸಾಯದ ಅನುಭವಗಳು, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ ಕೇಳಲಿದ್ದೀರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಕುರಿತು ಸಂವಾದವನ್ನು. ಭಾಗವಹಿಸಲಿದ್ದಾರೆ ರಾಯಚೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ಜೆಜಿ ಮತ್ತು ಸಾಮಾನ್ಯ ಸೇವಾ ಕೇಂದ್ರದ ಜಿಲ್ಲಾ ಸಂಯೋಜಕರಾದ ಮೊಹಮ್ಮದ್ ನಜೀಮುದ್ದೀನ್, ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂದರೆ ಏನು, ಯಾವಾಗಿಂದ ಪ್ರಾರಂಭ ಆಯಿತು, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಉದ್ದೇಶಗಳೇನು, ಜೊತೆಗೆ ಯಾರು ಈ ಒಂದು ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹರಾಗಿರ್ತಾರೆ, ಏನೆಲ್ಲ ಅವರಿಗೆ ಅನುಕೂಲತೆಗಳು ಸೌಲಭ್ಯಗಳು ಯೋಜನೆಯಲ್ಲಿ ಭಾಗವಹಿಸೋದ್ರಿಂದ ಸಿಗ್ತಾವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮತ್ತು ವಿಶೇಷವಾಗಿ ಕಾರ್ಮಿಕರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದಂಥ ಡಾಕ್ಟರ್ ದತ್ತಾತ್ರೇಯ ಜೆಜಿ ಅವರಿದ್ದಾರೆ. ಜೊತೆಗೇ ರಾಯಚೂರಿನ ಕಾಮನ್ ಸರ್ವಿಸ್ ಸೆಂಟರ್ಸ್ನ ಮುಖ್ಯ ವ್ಯವಸ್ಥಾಪಕರಾದಂಥ ಶ್ರೀ ಮೊಹಮ್ಮದ್ ನಜೀಮ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಸವಿಸ್ತಾರವಾದಂಥ ವಿಚಾರವನ್ನು ತಿಳ್ಕೊಳ್ಳೋಂಥ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ನಮಸ್ಕಾರ ತಮಗೆ. ನಮಸ್ಕಾರ. ಮೊದಲನೇದಾಗಿ ಡಾಕ್ಟರ್ ದತ್ತಾತ್ರೇಯ ಅವರು ಹೇಳಿ, ತಾವು ರಾಯಚೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಿದ್ದೀರಿ, ಮುಖ್ಯವಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಯಾವಾಗಿಂದ ಪ್ರಾರಂಭ ಆಯಿತು, ಜೊತೆಗೆ ಈ ಯೋಜನೆಯಲ್ಲಿ ಯಾರ್ಯಾರು ಭಾಗವಹಿಸಬಹುದು? ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಇದು ಒಂದು ದೇಶದ ಅಸಂಘಟಿತ ವಲಯ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಯಾಗಿದ್ದು, ಅಸಂಘಟಿತ ವಲಯದ 42 ಕೋಟಿ ಕಾರ್ಮಿಕರಿಗೆ ಉಪಯೋಗವಾಗುವಂಥ ಸ್ಕೀಮ್ ಇದು. ಇದರಲ್ಲಿ ನಮ್ಮ ಜೀವನದ ದೈನಂದಿನ ದೇವಲ್ಲಿ ಹಾಜರಾಗಿರುವ ಗೃಹ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಬಿಸಿ ಊಟ ಸಿದ್ಧಪಡಿಸುವವರು, ಹಮಾಲಿಗಳು, ಇಟ್ಟಿಗೆ ಭಟ್ಟಿ ಕಾರ್ಮಿಕರು, ಚಮ್ಮಾರರು, ಚಿಂದಿಯಾಯಿಯವರು, ಮನೆ ಕೆಲಸವರು, ಅಗಸರು, ರಿಕ್ಷಾ ಚಾಲಕರು, ಭೂರಹಿತ ಕಾರ್ಮಿಕರು, ಸ್ವಯಂ ಉದ್ಯೋಗಿಗಳು, ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಕೈಮಗ್ಗ ಕಾರ್ಮಿಕರು, ಚರ್ಮೋದ್ಯಮ ಕಾರ್ಮಿಕರು, ಧನಿ ಮತ್ತು ದೃಶ್ಯ ಕಾರ್ಮಿಕರು ಮತ್ತು ಇದೇ ರೀತಿಯ ಇತರೆ ಉದ್ಯೋಗಗಳ ಕೆಲಸಗಾರರು, ಅಸಂಘಟಿತ ಕಾರ್ಮಿಕರೇ ಕೆಲಸ ನಿರ್ವಹಿಸುವವರು ಈ ಯೋಜನೆಯಡಿ ಬರುತ್ತಾರೆ. ಅಂದರೆ ಒಟ್ಟಾರೆ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ಭಾಗವಹಿಸಬಹುದು, ಲಾಭ ಪಡ್ಕೋಬಹುದು. ಹೌದು ಸರ್, ಭಾಗವಹಿಸಿ ಲಾಭ ತಗೊಳ್ಬಹುದು ಸರ್. ಮುಖ್ಯವಾಗಿ ಈ ಯೋಜನೆಯಡಿ ಫಲಾನುಭವಿಗಳು ಭಾಗವಹಿಸಬೇಕಾದ್ರೆ ಅರ್ಹತೆಗಳು ಏನಿರಬೇಕು ಅವರಿಗೆ? ಅರ್ಹತೆಗಳು ಸರ್, ಅರ್ಹತೆ ಅಂದರೆ ವಯಸ್ಸು 18-40 ಒಳಗಾಗಿರ್ಬೇಕು, ಅವರ ಮಾಸಿಕ ಆದಾಯ ₹15,000 ಒಳಗಡೆ ಇರಬೇಕು, ಅವರು ಆದಾಯ ತೆರಿಗೆ ESI PF NPS ಯೋಜನೆ ವ್ಯಾಪ್ತಿಗೆ ಒಳಪಟ್ಟಿರಬಾರದು, ಆಮೇಲೆ ಬ್ಯಾಂಕ್ ಉಳಿತಾಯ ಖಾತೆ ಇರಬೇಕು, ಮತ್ತೆ ಅದಕ್ಕೆ ಆಧಾರ್ ಸಂಖ್ಯೆ ಜೋಡಣೆ ಆಗಿ ಮತ್ತೆ ಆಧಾರ್ ಸಂಖ್ಯೆ ಹೊಂದಿರಬೇಕು. ಅಜೀಮ್ ಅವರೇ, ತಮ್ಮ ಒಂದು ಹೇಳಿ ಈ ಫಲಾನುಭವಿಗಳ ನೋಂದಣಿ, ಯಾಕಂದ್ರೆ ಈ ಒಂದು ಯೋಜನೆಯಲ್ಲಿ ಭಾಗವಹಿಸಬೇಕಾದ್ರೆ, ಯೋಜನೆ ಲಾಭ ಪಡ್ಕೋಬೇಕಾದ್ರೆ ಯಾವ ರೀತಿ ಎಂಟ್ರಿ ಆಗ್ಬೇಕು ಈಗ ಅಸಂಘಟಿತ ಕಾರ್ಮಿಕರು? ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ನಮ್ಮ ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರ ಪಕ್ಕದಲ್ಲೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ ಸಾಮಾನ್ಯ ಸೇವಾ ಕೇಂದ್ರಗಳು ಏನಿದಾವಲ್ಲ ಅಲ್ಲಿಗೆ ಹೋಗಿ ಅವರ ಆಧಾರ್ ಕಾರ್ಡ್ ಮತ್ತೆ ಅವರ ಬ್ಯಾಂಕ್ ಪಾಸ್ಬುಕ್ ಅನ್ನು ಎರಡೂ ತಗೊಂಡು ಹೋಗಿ ಅಲ್ಲಿ ಹೋಗಿ ನೀವು ನಮ್ಮ ಇದು PMSYM ಸ್ಕೀಮ್ನ ನಾವು ಮಾಡ್ತಿದ್ದೀವಿ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಒಂದು ನೋಂದಣಿ ಮಾಡಿ ಅಂತ ಹೇಳಿದಾಗ ನಮ್ಮ ಏನು CSE VLEಗಳಿರ್ತಾರೆ ಅಲ್ಲಿ ಎಂಟ್ರಿ ಮಾಡೋರು, ಅವ್ರು ನಿಮ್ಗೆ ಏನು ಮಾಡ್ತಾರೆ ಅದನ್ನು ನಿಮ್ಮ ಡೀಟೇಲ್ಸನ್ನು ತೊಗೊಂಡು ಒಂದು ಫಾರ್ಮ್ನ ಫಿಲ್ ಮಾಡ್ತಾರೆ. ಫಿಲ್ ಮಾಡಿ ಅದನ್ನು ನಿಮಗೆ ₹1 ತೊಗೊಳ್ಳೋದೆ ಅಂದರೆ ಇದು ಫ್ರೀ ಆಫ್ ಕಾಸ್ಟ್ ಸರ್ವಿಸ್. ಇದು ₹1 ತಗೊಳ್ಳಾರ್ದೆ ನಿಮಗೆ ನೋಂದಣಿ ಮಾಡಿ ಒಂದು ಕಾರ್ಡ್ ಅನ್ನು ಲ್ಯಾಮಿನೇಟ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಇದು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳು ಮಾಡುವ ಕೆಲಸ ಇದು. ಸೊ ಪ್ರತಿಯೊಬ್ಬರು ನಮ್ಮ ನಿಯರ್ ಬೈ ಇರೋ ನಿಮ್ಮ ಹತ್ತಿರದಲ್ಲಿರುವ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಹೋಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಇದೆಯಲ್ಲ ಈ ಸ್ಕೀಮ್ನ ಪಡೆಯಬಹುದು. ಡಾಕ್ಟರ್ ದತ್ತಾತ್ರೇಯ ಅವರ, ಈಗ ಇವರಿಗೆ ಅಸಂಘಟಿತ ಕಾರ್ಮಿಕರು ಅಂದ್ರೆ ಏನಾದ್ರು ಐಡೆಂಟಿಟಿ ಕಾರ್ಡ್ ಇರ್ತಾವ ಹೇಗೆ? ಅದು ಏನಾದ್ರು ಯಾರು ಬೇಕಾದ್ರೂ ಭಾಗವಹಿಸಬಹುದು ಹೇಗೆ? ಈ ಸ್ಕೀಮ್ ಅಲ್ಲಿ ಅವ್ರ ಯೋಜನೆಗೆ ಒಳಗಡಬೇಕಾದ್ರೆ ಸೆಲ್ಫ್ ಸರ್ಟಿಫಿಕೇಶನ್ ಮಾಡಿದ್ರೆ ಸಾಕು ಸರ್. ಅಟ್ ದ ಟೈಮ್ ಆ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಸೆಲ್ಫ್ ಸರ್ಟಿಫಿಕೇಟ್ ಫಾರಂ ಇರುತ್ತೆ ಸರ್, ಅದನ್ನ ರಿಜಿಸ್ಟ್ರೇಷನ್ ಮಾಡಿ ಅವ್ರ ನೋಂದಣಿ ಈ ಸ್ಕೀಮ್ ಅಲ್ಲಿ ನೋಂದಣಿ ಮಾಡ್ಕೋಬಹುದು. ನಜೀಮ್ ಅವ್ರ, ತಾವು ಜಿಲ್ಲೆಯ ಕಾಮನ್ ಸೇವಾ ಸರ್ವಿಸ್ ಸೆಂಟರ್ನ ಒಂದು ಮುಖ್ಯಸ್ಥರಿದ್ದೀರಿ, ಈ ಯೋಜನೆ ಲಾಭ ಎಷ್ಟು ಜನ ನೋಂದಣಿ ಆಗಿದ್ದಾರೆ, ಏನಾದರೂ ಅಂಕಿಅಂಶಗಳು ನಮ್ಮ ಜಿಲ್ಲೆಯಲ್ಲಿ? ಸರ್, ನಮ್ಮ ರಾಯಚೂರಲ್ಲಿ 3,532 ಅಂದರೆ ಟಿಲ್ ಡೇಟ್ ಅಂದರೆ ಇವತ್ತಿನವರೆಗೆ 3,532 ಜನ ನೋಂದಣಿ ಆಗಿದ್ದಾರೆ. ಸೊ ಇದರ ಫಲವನ್ನು ಪಡಿತಾ ಇದ್ದಾರೆ. ಆಲ್ರೆಡಿ ನಮ್ಮ CSE ಸೆಂಟ್ರಲ್ಲಿ ಮೊದಲು ನಾವು ಬ್ಯಾನರ್ಸ್ಗಳನ್ನ ಹಾಕಿ ಜನರಿಗೆ ಅವೇರ್ನೆಸ್ಗಳನ್ನ ಮಾಡಿದ್ದೀವಿ. ಆಮೇಲೆ ನಮ್ಮ CSE ವ್ಯಾನ್ ಇದೆ, ಅದರ ಜೊತೆನೂ ನಾವು ಅದರ ಅವೇರ್ನೆಸ್ನ ಮಾಡ್ತಾ ಇದ್ದೀವಿ ಪ್ರೆಸೆಂಟ್. ಸೊ ನೀವು ಅದನ್ನ ಪಡ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲಿ ಇವಾಗ ಏನಂದ್ರೆ ಸರ್ಕಾರಿ ಕೆಲಸ ಮಾಡೋರು ಅಷ್ಟೇ ಪೆನ್ಷನ್ ಪಡಿತಾ ಇದ್ರು ಮೊದಲು. ಸೊ ಈ ಸ್ಕೀಮ್ ಬಂದಾಗ ಸಾಮಾನ್ಯ ಜನರು ಒಂದು ಪೆನ್ಷನ್ ಯೋಜನೆ ಬಂದಿದೆ. ಸೊ ಇದನ್ನ ಪಡೆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಯೋಜನೆಯಲ್ಲಿ ಏನು ಸೌಲಭ್ಯಗಳು ಸಿಗ್ತವೆ ದತ್ತಾತ್ರೇಯ ಅವರೇ, ಏನ್ ಹೇಳ್ತಾರೆ ಯೋಜನೆಯಲ್ಲಿ ತೆಗೆಸ್ತಕ್ಕಂತ ಸೌಲಭ್ಯಗಳು? ಯೋಜನೆಯಲ್ಲಿ ಸೌಲಭ್ಯಗಳೇನೆಂದ್ರೆ ಚಂದಾದಾರರು 18-40 ವಯಸ್ಸಿನಲ್ಲಿ ಎಂಟ್ರಿ ಆಗ್ಬೇಕು. ಎಂಟ್ರಿ ಆಗಿ ಪ್ರತಿ ತಿಂಗಳು 18 ವರ್ಷಕ್ಕಿಂತ ಕಡಿಮೆ ಏಜ್ ಇದ್ರೆ ಬರೋದಿಲ್ಲ 40 ವಯಸ್ಸಕ್ಕಿಂತ ಜಾಸ್ತಿ ಬರೋದಿಲ್ಲ ಸರ್. 18-40 ವಯಸ್ಸಿನ ಒಳಗಾಗಿರ್ಬೇಕು. ಆಮೇಲೆ ಅವ್ರಿಗೊಂದು ಚಾರ್ಟ್ ಇದೆ, 18 ವಯಸ್ಸಿನವರಿಗೆ ₹55 ಫಲಾನುಭವಿ ಕೊಡಬೇಕು, ₹55 ಕೇಂದ್ರ ಸರ್ಕಾರ ಕೊಡುತ್ತೆ, ಪ್ರತಿ ತಿಂಗಳು 110 ಡಿಡಕ್ಟ್ ಆಗುತ್ತೆ ಅದು ಅವ್ರ ಅಕೌಂಟ್ ಇಂದ. ಮೊದಲನೇ ಕಂತು CSE ಸೆಂಟರ್ಗೆ ಭೇಟಿ ಮಾಡಿದಾಗ ಅಲ್ಲಿ ಹಣದ ರೂಪದಲ್ಲಿ ಪಾವತಿ ಮಾಡಬೇಕು. ಆಮೇಲೆ ಎರಡನೇ ಕಂತು ಪ್ರತಿ ತಿಂಗಳು ಅವ್ರ ಅಕೌಂಟ್ ಇಂದ ಆಟೋ ಡೆಬಿಟ್ ಆಗುತ್ತೆ. ಅಂದ್ರೆ ಈಗ 18 ವಯಸ್ಸಲ್ಲಿ ಎಂಟ್ರಿ ಆದರೆ ಕಡಿಮೆ ಪ್ರೀಮಿಯಂ ಇರುತ್ತೆ. ಸಪೋಸ್ 29 ವಯಸ್ಸಿಗೆ ಎಂಟ್ರಿ ಆದರೆ ₹100 ಚಾರ್ಜ್ ಮಾಡ್ತೀವಿ, 40 ವಯಸ್ಸಲ್ಲಿ ಎಂಟ್ರಿ ಆದರೆ ₹200 ಚಾರ್ಜ್ ಆಗುತ್ತೆ. ಸೊ ಇವರು ಯಾವುದೇ ಏಜ್ ಅಲ್ಲಿ ಎಂಟ್ರಿ ಆಗಿ ಪ್ರೀಮಿಯಂ ಕಂಟಿನ್ಯೂಸ್ ಆಗಿ ಕಟ್ಕೊಂತ ಹೋದ್ರೆ ಅವರು 60 ವಯಸ್ಸ ನಂತರ ಅವರಿಗೆ ಪ್ರತಿ ತಿಂಗಳು ₹3,000 ಅವ್ರ ಅಕೌಂಟ್ಗೆ ಆಟೋಮೆಟಿಕ್ ಆಗಿ ಕ್ರೆಡಿಟ್ ಹಾಕೋತ ಹೋಗುತ್ತೆ. ಒಬ್ಬ ದುಡಿಯುವ ಕಾರ್ಮಿಕರಿಗೆ ಅವರ ಸಂಧ್ಯಾಕಾಲ ಸುರಕ್ಷಿತವಾಗಿರ್ಬೇಕಂತ ಶ್ರಮಯೋಗಿ ಮಾನ್ಧನ್ ಯೋಜನೆ ಮಾಡಿದ್ದಾರೆ. ಅಂದ್ರೆ 18-40 ವರ್ಷದ ಒಳಗಿನವರು ಯಾವಾಗ ಬೇಕಾದಾಗ ಎಂಟ್ರಿ ಆಗ್ಬೋದು ಈ ಯೋಜನೆಗೆ? ಹೌದು ಸರ್. ಕಡಿಮೆ ಅಂದ್ರೆ 18 ಆಗಿರ್ಬೇಕು, ಜಾಸ್ತಿ ಅಂದ್ರೆ 40 ಇರ್ಬೇಕು ಸರ್. ಈಗ ನಜೀಮ್ ಅವರು ಒಬ್ಬ ಒಂದು ನೋಂದಣಿಯನ್ನ ಮಾಡ್ಕೋತಾನೆ, ಸಂಘಟಿತ ಕಾರ್ಮಿಕ ನೋಂದಣಿಯನ್ನ ಮಾಡ್ಕೊಂಡಾಗ ಒಂದು 10 ವರ್ಷವರೆಗೆ ಕಟ್ತಾನೆ. ಉದಾಹರಣೆ ಅಂತಂದ್ರೆ ಒಂದು 18 ಆಗಿದೆ ಅಂತ ತಿಳ್ಕೊಳ್ಳೋಣ, 10 ವರ್ಷ ಕಟ್ತಾನೆ, 10 ವರ್ಷ ಆದ್ಮೇಲೆ ಏನೋ ಅವಾಗ ಅನಾಕಸ್ಮಾತ್ ಕಟ್ಲಿಕ್ಕೆ ಆಗೋದಿಲ್ಲ, ಅಥವಾ ಅವ್ನು ಏನೋ ಸಮಸ್ಯೆಗಳು ಬರ್ತವೆ ಬಿಟ್ಬಿಡ್ತಾನೆ ಹೇಗೆ, ಅಥವಾ ಅವ ನಿಧನ ಆಗ್ತಾನೆ, ಅಂತ ಸಂದರ್ಭದಲ್ಲಿ ಹೇಗಿದು? ಸರ್, ಇವಾಗ ನೋಂದಣಿ ಯಾರು ಮಾಡ್ಕೊಂಡಿರ್ತಾರಲ್ಲ ಈ ಫಲಾನುಭವಿ, ಸೊ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಅವರು ಅದನ್ನ ವಿಡ್ರಾ ಮಾಡ್ಕೋಬಹುದು. ಸೊ ವಿಡ್ರಾ ಮಾಡಿದ ದಿನ ಏನದು ರೇಟ್ ಆಫ್ ಇಂಟ್ರೆಸ್ಟ್ ಆಸ್ ಪರ್ ಗವರ್ಮೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತಲ್ಲ, ಆ ರೇಟ್ ಆಫ್ ಇಂಟ್ರೆಸ್ಟ್ಗೆ ರಿಟರ್ನ್ ಅಮೌಂಟ್ ಜಮಾ ಆಗಿರ್ತಲ್ಲ, ಆ ಅಮೌಂಟ್ಗೆ ಆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವರಿಗೆ ರಿಟರ್ನ್ ಮಾಡಲಾಗುತ್ತದೆ. ಆಮೇಲೆ ಇನ್ ಕೇಸ್ ಡೆತ್ ಆದ್ರೆ, ಓಕೆ, ಯಾರು ಆ ಫಲಾನುಭವಿ ಏನಾದ್ರು ತೀರೋದ್ರೆ, ಸೊ ಅವರ ನಾಮಿನಿ ಏನ್ ಕೊಟ್ಟಿರ್ತಾರೆ, ಸೊ ಆ ನಾಮಿನಿಗೆ ಆ ಅಮೌಂಟ್ ಪೂರ್ಣ ಮೊತ್ತ ಅವರು ತಗೋಬಹುದು, ಇಲ್ಲ ಅಂತಂದ್ರೆ ಆ ಸ್ಕೀಮ್ನ ಅವರು ಮುಂದೆ ಒರಿಸಬಹುದು. ಅಂದ್ರೆ ಅವರ ಈಗ ನೋಂದಣಿ ಮಾಡ್ಕೊಳ್ಳಾಗ ಅವರಿಗೆ ನಾಮಿನೇಷನ್ ಕೊಡಬೇಕಾಗುತ್ತೆ, ನಾಮಿನಿ ಕೊಡಬೇಕು, ನಾಮಿನಿ ಕೊಡಬೇಕಾಗುತ್ತೆ. ಮುಂದೆ ನಾಮಿನಿ ಇದ್ದವರು ಅಂದ್ರೆ ಮುಂದುವರಿಸ್ಕೋಬಹುದು. ಮುಂದುವರಿಸ್ಕೋಬಹುದು. ಹೇಗೆ ಇದು ಪ್ರತಿ ತಿಂಗಳು ದುಡ್ಡು ಅವ್ರ ಅಕೌಂಟ್ ಇಂದ ಕಟ್ ಆಗ್ತಿರತ್ತೆ, ಅವ್ರಿಗೆ ಏನಾದ್ರೂ ಒಂದು ಕಾಗದ ಅಥವಾ ಅವ್ರಿಗೆ ಏನಾದ್ರೂ ಆಧಾರಗಳು ನಂದು ಕಟ್ ಆಗ್ತಾ ಇದೆ, ನಂದು ರನ್ನಿಂಗ್ ಆಗ್ತಾ ಇದೆ ಪರವಾಗಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಮೆಸೇಜ್ಗಳು ಹೇಗೆ ಅವ್ರಿಗೆ ಗೊತ್ತಾಗತ್ತೆ? ಸರ್, ಇವಾಗ ಅದರಲ್ಲಿ ನೀವು ನೋಂದಣಿ ಮಾಡುವಾಗ ಪ್ರತಿ ತಿಂಗಳ ಇದೆ, ಆಮೇಲೆ ಕ್ವಾರ್ಟರ್ಲಿ ಅಂತಿದೆ, ಅಂದ್ರೆ 3 ತಿಂಗಳಿಗೆ ಒಂದ್ಸಲ, ಆಮೇಲೆ 6 ತಿಂಗಳಿಗೆ ಒಂದ್ಸಲ, ಆಮೇಲೆ ವರ್ಷಕ್ಕೆ ಒಂದ್ಸಲ. ಸೊ ನೋಂದಣಿ ಮಾಡುವವರು ಏನಿದ್ದಾರೆ, ಸೊ ಅವರು ಅಮೌಂಟ್ ತಿಂಗಳ ತಿಂಗಳನ್ನು ಕಟ್ಬಹುದು, ಬೇಕಾದ್ರೆ 3 ತಿಂಗಳಿಗೆ ಒಂದ್ಸಲನು ಕಟ್ಬಹುದು, ಆಮೇಲೆ 6 ತಿಂಗಳ ಒಂದ್ ವರ್ಷಕ್ಕೂ ಕಟ್ಬಹುದು ಅವರು. ಸೊ ಅವ್ರ ಅಮೌಂಟ್ ಕಟ್ ಆಗಿದೆ ಅಂತೇಳಿ ಯಾವ ತರ ಗೊತ್ತಾಗುತ್ತೆ, ಅವ್ರ ಅಕೌಂಟ್ ಇಂದ ಡೆಬಿಟ್ ಆದಾಗ ಅವ್ರಿಗೆ ಒಂದ್ ಮೆಸೇಜ್ ಬರುತ್ತೆ, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸುತ್ತೆ ಯಾವ ಸ್ಕೀಮಿಗೆ ಹೋಗಿದೆ ಅಂತೇಳಿ, ಎಷ್ಟು ಅಮೌಂಟ್ ಕಟ್ ಆಗಿದೆ ಅಂತೇಳಿ ಅದ್ರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ. ನೀವು ನೋಂದಣಿ ಆದ ತಕ್ಷಣ ಅವ್ರಿಗೆ ಏನಾದ್ರು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಏನಾದ್ರು ಒಂದು ಪ್ರೂಫ್ ಕಾರ್ಡ್ ಬರುತ್ತೆ ಸರ್ ಅವ್ರಿಗೆ, ಅವ್ರಿಗೆ ಅವ್ರ ಹೆಸರಲ್ಲೇ ಒಂದು ನಂಬರ್ ಜನರೇಟ್ ಆಗುತ್ತೆ. ಸೊ ಇವಾಗ ಆಧಾರ್ ನಂಬರ್ ಜನರೇಟ್ ಆದಂಗೆ ಒಂದು ನೋಂದಣಿ ಮಾಡಿದಾಗ ಅವ್ರದೇ ಹೆಸರಲ್ಲಿ ಒಂದು ಕಾರ್ಡ್ ಒಂದ್ ನಂಬರ್ ಜನರೇಟ್ ಆಗುತ್ತೆ, ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತೇಳಿ ಒಂದು ಅವ್ರದ್ದು ಫೋಟೋ ಬಂದು ಒಂದು ಜನರೇಟ್ ಆಗುತ್ತೆ. ಮತ್ತೆ ವಿಶೇಷವಾಗಿ ಡಾಕ್ಟರ್ ದತ್ತಾತ್ರೇಯ ಅವರೇ, ಸರ್ ಪ್ರತಿ ತಿಂಗಳ ಅವ್ರ ಅಮೌಂಟ್ ಪೇ ಮಾಡಿದಾಗ ಅವರಿಗೆ SMS ರೂಪದಲ್ಲಿ ಮಿನಿ ಸ್ಟೇಟ್ಮೆಂಟ್ ಬರುತ್ತೆ ಸರ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗೆ SMS ರೂಪದಲ್ಲಿ ಮಿನಿ ಸ್ಟೇಟ್ಮೆಂಟ್ ಬರುತ್ತೆ ಸರ್, ಅದನ್ನ ಅವ್ರ ಅಕೌಂಟ್ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡು ರಿಫ್ಲೆಕ್ಟ್ ಆಗುತ್ತೆ ಸರ್. ಈಗ ಯಾರು ಕೆಲವೊಂದಿಷ್ಟು ಜನ ಇದಕ್ಕೆ ನಾನು ನೋಂದಣಿ ಮಾಡ್ಕೋಬೇಕು ಅಂತೇಳಿ ಆಸೆ ಪಟ್ಟಿರ್ತಾರೆ, ಅವರಿಗೆ ಎಲ್ಲೂ ಮಾಹಿತಿ ಇರೋದಿಲ್ಲ, ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ, ಹೇಗೆ ಅಸಂಘಟಿತ ಕಾರ್ಮಿಕರು ಎಲ್ಲಿ ಹೋಗ್ಬೇಕು, ಯಾರನ್ನ ಕೇಳಬೇಕು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಲಾಭವನ್ನು ಪಡಿಬೇಕಾದ್ರೆ? ಸರ್, ಅವರು ಹತ್ತಿರದ ಕಾರ್ಮಿಕ ಇಲಾಖೆ ಕಚೇರಿಗಳಿಗೆ, LIC ಶಾಖಾ ಸಂಸ್ಥೆಗಳ ಕಚೇರಿಗೆ, ಆಮೇಲೆ EPF ಮತ್ತು ESI ಆಫೀಸಿಗೆ ಭೇಟಿ ಮಾಡಬಹುದು. ಆಮೇಲೆ ಅವರವ್ರು ಇರೋ ಹಳ್ಳಿಯಲ್ಲಿ ಹೋಬಳಿಯಲ್ಲಿ CSC ಸೆಂಟರ್ ಇದಾವ ಸರ್, ಆ CSC ಸೆಂಟರ್ಗೆ ಹೋಗಿ ಭೇಟಿ ಮಾಡಿದ್ರೆ ಅಲ್ಲಿ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡೋದಲ್ದೇನೆ ಅವರೇ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಸರ್. ನಜೀಮ್ ಅವರು ಸ್ವಲ್ಪ ಹೇಳ್ತೀರಿ ಯಾವ್ದ ರೀತಿ ಕಂತುಗಳನ್ನ ಕಟ್ಟಬೇಕಾಗತ್ತೆ, ಎಷ್ಟೆಷ್ಟು ವಯಸ್ಸಿಗೆ ಎಷ್ಟೆಷ್ಟು ಕಂತನ್ನ ಕಟ್ಟಬೇಕಾಗತ್ತೆ ಅಂತಕ್ಕಂಥದ್ದು? ಸರ್, ಇವಾಗ ನಾ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅವರು 18ನೇ ವಯಸ್ಸಿರುತ್ತೆ. ಸೊ 18 ವಯಸ್ಸಿಗೆ ಅವರಿಗೆ ಬರೋದು 55 ರೂಪಾಯಿ. ಸೊ ನೋಂದಣಿ ಏನ್ ಮಾಡ್ತಾರಲ್ಲ ಅವರು 55 ರೂಪಾಯಿ ಕೊಟ್ರೆ ಸಾಕು, ಯಾಕಂದ್ರೆ ಮಿಕ್ಕಿದ 55 ರೂಪಾಯಿ ಏನಿದೆಯಲ್ಲ ಅದು ಸೆಂಟ್ರಲ್ ಗವರ್ಮೆಂಟ್ ಕಟ್ತಾ ಇರುತ್ತೆ. ಸೊ ಟೋಟಲ್ ನಿಮ್ಮ ಏನು ಇನ್ಸ್ಟಾಲ್ಮೆಂಟ್ ಇದೆಯಲ್ಲ 110 ರೂಪಾಯಿ ನೀವು ಕಟ್ಟದಂಗೆ. ಸೊ 1ನೇ ಕಂತು ಏನಿದೆಯಲ್ಲ 110 ರೂಪಾಯಿ ನೀವು ಕಟ್ಟದಂಗೆ ಆಗುತ್ತೆ. ಸೊ ಒಂದು ನೀವು ಕಟ್ಟದ ಓನ್ಲಿ 55 ರೂಪಾಯಿ. ಸೊ ನಿಮ್ಮ ಜೊತೆ ನಾವು ಸೆಂಟ್ರಲ್ ಗವರ್ಮೆಂಟ್ 55 ರೂಪಾಯಿ ಕಟ್ತಾ ಇದೆ. ಸೊ 110 ರೂಪಾಯಿ ಇದೆ ಇನ್ಸ್ಟಾಲ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಸೊ 18 ವಯಸ್ಸಿಗೆ 55 ರೂಪಾಯಿ, 19ಕ್ಕೆ 58 ರೂಪಾಯಿ, 20ಕ್ಕೆ 61 ರೂಪಾಯಿ, 21ನೇ ವಯಸ್ಸಿಗೆ 64 ರೂಪಾಯಿ, ಆಮೇಲೆ 22 ವಯಸ್ಸಿಗೆ 68 ರೂಪಾಯಿ, 23ನೇ ವಯಸ್ಸಿಗೆ 72 ರೂಪಾಯಿ, 24ನೇ ವಯಸ್ಸಿಗೆ 76 ರೂಪಾಯಿ, ಆಮೇಲೆ 25 ವಯಸ್ಸಿಗೆ 80 ರೂಪಾಯಿ, 26ನೇ ವಯಸ್ಸಿಗೆ 85 ರೂಪಾಯಿ, 27 ವಯಸ್ಸಿಗೆ 90 ರೂಪಾಯಿ, 28ನೇ ವಯಸ್ಸಿಗೆ 95 ರೂಪಾಯಿ, ಆಮೇಲೆ 29 ವಯಸ್ಸಿಗೆ 100 ರೂಪಾಯಿ. ಆಮೇಲೆ ನಿಮಗೆ ಇದೇ ತರ 100 ರೂಪಾಯಿ ಅಂತಂದ್ರೆ ಇದು ಸಣ್ಣ ಅಮೌಂಟ್ ಇದೆ, ಅಂದ್ರೆ ನಾವು ಏನು ಈ ಅಮೌಂಟ್ ಏನ್ ಕೊಡ್ತಾ ಇದ್ರಲ್ಲ, ನೀವು ಸಾಮಾನ್ಯವಾಗಿ ಒಂದು ಯಾವ್ದೋ ಒಂದು ಚಾ ಅಂಗಡಿಗೆ ಹೋದ್ರು ಈ ಅಮೌಂಟ್ ನಿಮ್ಗೆ ಎಲ್ಲೋ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಇದನ್ನ ಕಟ್ಟೋದ್ರಿಂದ ಜನರಿಗೆ ಒಂದು ಒಳ್ಳೆ ಕಾರ್ಯ ಆಗುತ್ತೆ, ಯಾಕಂದ್ರೆ ಅದು ಚಿಕ್ಕ ಅಮೌಂಟ್ ಕಾಣಲ್ಲ. ಯಾವಾಗ ನಿಮ್ಮ ಏನು ಅಂದ್ರೆ 60 ವರ್ಷ ಮುಗಿದ್ಮೇಲೆ ಇದು ತಿಂಗಳ 3,000 ಏನ್ ಬರ್ತಾ ಇರುತ್ತಲ್ಲ, ಇದು ನಿಮ್ಗೆ ಒಂದು ದೊಡ್ಡ ಅಮೌಂಟ್ ಆಗಿ ಕಾಣುತ್ತೆ. ಈ ನೋಡ್ರಿ 18 ವರ್ಷಕ್ಕೆ ಎಂಟ್ರಿ ಅದಾವ, ದುಡ್ಡನ್ನ ಬಹಳಷ್ಟು 40 ವರ್ಷವರೆಗೆ ಕಟ್ತಾ ಇರ್ತಾನೆ, ಅಲ್ಲಿ ದುಡ್ಡು ಬಹಳ ಕಟ್ತಾನವ. ಫಾರ್ ಎಕ್ಸಾಂಪಲ್ ಉದಾಹರಣೆ ಅಂತಂದ್ರೆ ಈಗ 36 ವರ್ಷಕ್ಕೆ ಒಬ್ಬ ಎಂಟ್ರಿ ಆಗ್ತಾನೆ, 36 ವರ್ಷಕ್ಕೆ ಎಂಟ್ರಿ ಆಗಿ ಅವ್ ಕಟ್ಟೋದು 4 ವರ್ಷ ದುಡ್ಡು, 4 ವರ್ಷ ಕಟ್ತಾನೆ. ಇಲ್ಲಿ ಪೆನ್ಷನ್ ಸರಿಸಮವಾಗಿ ಬರುತ್ತೆ ಎಲ್ಲರಿಗೂ 3,000 ಹೇಗೆ ಇಲ್ಲಿ ಏನ್ ಯಾವ ತರ ಯಾವ ತರ ಅಂತಂದ್ರೆ 35ನೇ ವಯಸ್ಸಿಗೆ 150 ರೂಪಾಯಿ ಕಟ್ತಾನೆ ಅವನು. ಹೌದು. ಸೊ 150 ರೂಪಾಯಿ ಅವನು 35ಕ್ಕೆ ಎಂಟ್ರಿ ಆದ್ರೂ, ಸೊ ಅವರು ಕಟ್ಟೋದು ಟಿಲ್ ನಮ್ಗೆ 60 ವರ್ಷ, 65 ವಯಸ್ಸಿನ 60 ವರ್ಷ ಕಟ್ಟಬೇಕು ಎಲ್ಲರೂ. ಹೌದು. ಓಹೋ, 60 ವಯಸ್ಸು ಆದ್ಮೇಲೆ ಅವರಿಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. 60 ವರ್ಷ ಆದ್ಮೇಲೆ ಪೆನ್ಷನ್ ಚಾಲು. ಹೌದು. ಯಾಕಂದ್ರೆ ಒಬ್ರು ಬಹಳಷ್ಟು ವಿಚಾರ ಮಾಡ್ತಿರ್ತಾರೆ ಯಾಕೆ ಇಷ್ಟು ಬೇಗ ಹೋಗೋದು, ಇನ್ನೊಂದ್ ಸ್ವಲ್ಪ ವಯಸ್ಸಾಗ್ಲಿ ಮುಂದೆ ಕಟ್ಕೊಂತ ಹೋಗೋಣ. ಅಲ್ಲಿ ಎಷ್ಟೇ ಆದ್ರೂ ಸರ್ ಅಮೌಂಟ್ ಸೇಮ್ ಕ್ಯಾಲ್ಕುಲೇಷನ್ ಆಗುತ್ತೆ, ಅದು ಸೇಮ್ ಆಗುತ್ತೆ. ಸೇಮ್ ಆಗುತ್ತೆ ಸರ್, ಯಾವ ಏಜ್ ಗೆ ಎಂಟ್ರಿ ಆದ್ರೂ. ಅಲ್ಲಿ ಅವ್ರದ್ದು ಪ್ರೀಮಿಯಂ ಜಾಸ್ತಿ ಇರುತ್ತೆ, ಪ್ರೀಮಿಯಂ ಜಾಸ್ತಿ ಇರುತ್ತೆ, ಅಷ್ಟೇ ಅಮೌಂಟ್ ಆಗುತ್ತೆ. ಅಷ್ಟೇ ಅಮೌಂಟ್ ಆಗುತ್ತೆ ಸರ್. ಹೇಗೆ ಇದಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಹೇಗಿದೆ ಪ್ರಚಾರ ಇರಬಹುದು, ತಿಳುವಳಿಕೆ ಇದರ ಬಗ್ಗೆ ತಾವು ಇಲಾಖೆಯಿಂದ ಏನ್ ಮಾಡ್ತಾ ಇದ್ರಿ ಇದಕ್ಕೆ? ಸರ್, ಆಜಾದಿಕೆ ಅಮೃತ್ ಮಹೋತ್ಸವದ ಪ್ರಯುಕ್ತ 7/3/2023 ಕಳೆದ ವಾರ ಪಿಂಚಣಿ ಸಪ್ತಾಹ ಅಂತ ರಾಯಚೂರು ಜಿಲ್ಲೆಯಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಸೊ ಇದರಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಬರ್ತಾ ಇದೆ, ಅಭೂತಪೂರ್ವ ರೆಸ್ಪಾನ್ಸ್ ಇದೆ. ನಾವು ಟೇಲರ್ ಅಸೋಸಿಯೇಷನ್ ಅವ್ರ ಜೊತೆಗೆ, ಆಮೇಲೆ ಅಕ್ಕ ಸಾಲಿಗರ ಅಸೋಸಿಯೇಷನ್, ಆಮೇಲೆ ಹಮಾಲ್ ಅಸೋಸಿಯೇಷನ್, ಆಮೇಲೆ ಬಿಸಿ ಊಟದ ಅಕ್ಷರ ದಾಸೋಹದಡಿ ಕಾರ್ಯನಿರ್ವಹಿಸುವ ಬಿಸಿ ಊಟದ ಕಾರ್ಯಕರ್ತೆಯರು ಅವರಿಗೆ, ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಇವರಿಗೆಲ್ಲ ರೀಚ್ ಆಗಿದ್ದೀವಿ. ಸೊ ಇನ್ನು ಸುಮಾರು ಜನರಿಗೆ ರೀಚ್ ಆಗಬೇಕಾಗಿದೆ ಸರ್ ನಾವು. ಸೊ ಆಲ್ರೆಡಿ ಯಾರ್ಯಾರು ಅಂದ್ರೆ ಆಯಾ ಸಂಘಟನೆ ಮುಖ್ಯಸ್ಥರಿಗೆ ಕರೆದು ನಾವೆಲ್ಲ ಮಾಹಿತಿ ಹಂಚಿ ಕಳಿಸ್ತಾ ಇದ್ದೀವಿ ಸರ್. ಎನ್ ಜಿ ಒದವರಿಗೂ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸೊ ಇದು 2019 ನಾವು ಬೀದಿ ನಾಟಕಗಳು ಅಂದ್ರೆ ಒಂದು ವರ್ಷದಲ್ಲಿ ನಮಗೆ ಬಂದಿರೋ ಬಜೆಟ್ ಅಲ್ಲಿ ಆ ಅವಧಿಯಲ್ಲಿ ಬೀದಿ ನಾಟಕಗಳ ಮುಖಾಂತರ ಜಿಲ್ಲೆಯ ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ, ಬಸ್ ಸ್ಟ್ಯಾಂಡು, ತಹಶೀಲ್ ಆಫೀಸು, ಈ ಕಡೆ ಎಲ್ಲ ನಾವು ವ್ಯಾಪಕ ಪ್ರಚಾರ ಕೈಗೊಂಡಿದ್ದೀವಿ ಸರ್. ಸೊ ಇನಿಷಿಯಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸ್ವಲ್ಪ ಈಗ ಇನ್ನೂ ಸ್ವಲ್ಪ ರೆಸ್ಪಾನ್ಸ್ ಸಿಕ್ಕರೆ ನಾವು ಅಚೀವ್ ಮಾಡ್ತೀವಿ ಸರ್. ಅಂದ್ರೆ ಇದೇನು ನಿಮಗೆ ರಾಯಚೂರು ಜಿಲ್ಲೆಗೆ ಏನಾದರೂ ಟಾರ್ಗೆಟ್ ಕೊಟ್ಟಿರ್ತಾರ ಇಷ್ಟು ಜನ ಮಾಡಬೇಕು ಅಂತಕ್ಕಂಥ ನಿಮ್ಮ ಇಲಾಖೆಗೆ ಏನಾದರೂ ಆ ಥರ? ಸರ್, ಟಾರ್ಗೆಟ್ 2019 ಕೊಟ್ಟಿದ್ದಾರೆ ಸರ್ ಟಾರ್ಗೆಟ್. ಆ ಟಾರ್ಗೆಟ್ ಅಲ್ಲಿ ನಾವು 3,000 ಅಚೀವ್ ಮಾಡಿದ್ದೀವಿ ಸರ್. 3,532 ನೋಂದಣಿ ಆಗಿದೆ ಸರ್, ಅಚೀವ್ ಮಾಡಿದ್ದೀವಿ ಸರ್. ಅಸಂಘಟಿತ ಕಾರ್ಮಿಕರದ್ದು ಏನಾದರೂ ಲೆಕ್ಕಪತ್ರ ಸಿಗುತ್ತೆ, ಲೆಕ್ಕ ಸಿಗುತ್ತೆ ಎಷ್ಟು ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು, ಏನಾದರೂ ಆ ಥರ ಸರ್ವೆಗಳು ಅಥವಾ ಏನಾದರೂ ರಿಪೋರ್ಟ್ಗಳು ನಿಮ್ಮಲ್ಲಿ? ಸರ್, ಇವಾಗ ಅಸಂಘಟಿತ ಕಾರ್ಮಿಕರದ್ದು ಎಷ್ಟಿದ್ದಾರೆ ಅಂತ ನಮ್ಮ ಅಂಕಿಅಂಶ ಇಲ್ಲದೆ ಇರೋ ಕಾರಣಕ್ಕಾಗಿ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಸೊ ಜಾರಿ ಮಾಡಿದಾಗ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಹತ್ತಿರ ಯಾವುದೇ ಅಂಕಿ ಸಂಶಯಗಳು ಇಲ್ಲದಕ್ಕೋಸ್ಕರ 2021 ಆಗಸ್ಟ್ ಅಲ್ಲಿ ಈ ಶ್ರಮ್ ಅಂತ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ ಸರ್. ಸೊ ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಹತ್ರ 34 crore ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ದಾರೆ ಸರ್. ಸೊ ಈಗಾಗಲೇ ಈ ಶ್ರಮ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ನಡೀತಾ ಇದೆ ಸರ್. ಕಳೆದವರೆಗೂ 26 crore ರಿಜಿಸ್ಟ್ರೇಷನ್ ಆಗಿದೆ ಸರ್. ಸೊ ಈಗ ಗವರ್ಮೆಂಟ್ ಹತ್ರ ಅಫಿಷಿಯಲ್ ಡಾಕ್ಯುಮೆಂಟ್ ಈ ಶ್ರಮದ ಇದೆ ಸರ್. ಅದರಲ್ಲಿ 300 ಜಿಲ್ಲೆದು ಸಿಗುತ್ತೆ ಸರ್. ಆಮೇಲೆ 378 ಕ್ಯಾಟಗರಿ ಇದಾವ ಸರ್, ಕ್ಯಾಟಗರಿ ವೈಸ್ ಸಿಗುತ್ತೆ. ಹೇಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂದ್ರೆ ಪ್ರತಿ ತಿಂಗಳು 3,000 ಪೆನ್ಷನ್ ಬರ್ತಕ್ಕಂಥದ್ದು, ಅಸಂಘಟಿತ ಕಾರ್ಮಿಕರಿಗೆ ಪ್ರತಿ ತಿಂಗಳು 3,000 ಪೆನ್ಷನ್ ಬರ್ತಕ್ಕಂಥ ಯೋಜನೆ, ಹೇಗಿದು? ಅವರು 60 ಆದ್ಮೇಲೆ ಅವರು ಸಾಯುವವರೆಗೆ ಬರುತ್ತಾ ಹೇಗೆ ಪಿಂಚಣಿ? ಹೌದು ಸರ್, 60 ಅವರು ಸಾವಿನವರೆಗೂ ಬರುತ್ತೆ. 3,000 ಸತ್ತ ಮೇಲಾದ್ರು ಅವರು ಏನು ನಾಮಿನಿ ಇರ್ತಲ್ಲ ಅವ್ರಿಗೆ ಬರುತ್ತಾ? ಹೌದು ಸರ್, ಅವ್ರಿಗೆ 50% ಬರುತ್ತೆ ಸರ್. ಅಂದ್ರೆ 3,000 1,500 ಅವರು ಅವ್ರ ನಾಮಿನಿ ಅವರಿಗೆ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ ಅಂದ್ರೆ ಒಳ್ಳೆ ಒಂದು ಯೋಜನೆ, ಬಹಳಷ್ಟು ಇದ್ರ ಬಗ್ಗೆ ಪ್ರಚಾರ ಆಗಬೇಕು, ಇನ್ನೂ ತಿಳುವಳಿಕೆ ಬೇಕು, ಜೊತೆಗೆ ಇಲಾಖೆಯು ಸಹ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಕೆಲಸ ಮಾಡಬೇಕಾಗಿದೆ. ನಜೀಮ್ ಅವರು, ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ, ಹೇಗಿದೆ ಪ್ರತಿಕ್ರಿಯೆ ನೋಂದಣಿ? ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಏನಿದೆಲ್ಲ, ಇದು ಒಂದು ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ, ಸೊ ಇದನ್ನ ನಾನು ಏನ್ ಹೇಳ್ಬೇಕಂತಂದ್ರೆ, ಪ್ರತಿಯೊಂದು ಅಸಂಘಟಿತ ಕಾರ್ಮಿಕರ ವಲಯದವರು ಈ ಯೋಜನೆಯನ್ನು ಪಡ್ಕೊಂಡ್ರೆ ಇವಾಗ ಈ ಸಣ್ಣ ಅಮೌಂಟ್ ಏನ್ ಕಾಣ್ತಾ ಇದೆ ಎಲ್ಲ ಕಣ್ಣಿಗೆ, ಸೊ ಇದು ನಮ್ಗೆ ಎಲ್ಲಿ ನಮ್ಗೆ ಕಟ್ಟ ಏನ್ ತಿಂಗಳ ತಿಂಗಳ ಕಟ್ಟಬೇಕು ಅಂತೇಳಿ ಬಹಳ ಜನ ಒಂದು ಹೇಳ್ತಾ ಇದ್ರು. ಸೊ ನಾನೇನ್ ಹೇಳ್ತೀನಿ ಅವರಿಗೆ, ಈ ಸಣ್ಣ ಅಮೌಂಟ್ ನಿಮ್ಗೆ ನಾಳೆ ಏನು ನಿಮ್ಮ 60 ಮುಗಿದ ಮೇಲೆ ನಿಮ್ಗೇನ್ ಪೆನ್ಷನಿ ಸ್ಟಾರ್ಟ್ ಆಗುತ್ತಲ್ಲ 3,000, ಅದು ನಿಮ್ಗೆ ಒಂದು ದೊಡ್ಡ ಆಸ್ತಿ ಕಂಡಂಗೆ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಆ ಟೈಮಲ್ಲಿ ನಿಮ್ಗೆ ತಂದೆ ತಾಯಿ ಅಂದ್ರೆ ನೀವೊಂದು ಏಜ್ ಆಗಿರ್ತೀರಾ, ನಿಮ್ ಮಕ್ಕಳು ನೋಡ್ತಾರಂತಂದಾಗ, ಮಕ್ಕಳು ಯಾರು ನೋಡ್ಲಾರ್ದಾಗ, ನಿಮ್ಗೆ ಒಂದು ಕೆಲಸ ಮಾಡಕ್ ಆಗ್ಲಾರ್ದಾಗ ನಿಮ್ಗೆ ಒಂದು ಸರ್ಕಾರದಿಂದ ತಿಂಗಳ ತಿಂಗಳ 3,000 ಬರ್ತಾ ಇದೆ ಅಂತಂದ್ರೆ ಅದೊಂದು ದೊಡ್ಡ ಹೇಳಲಾರ್ದು ನಿಮ್ಗೆ. ಯಾಕಂದ್ರೆ ಆ ದುಡ್ಡು ನೋಡಿದವ್ರೆ ಒಂದು ಏನಂತಾರೆ, ಪ್ರತಿ ತಿಂಗಳು 3,000 ಅಂದ್ರೆ ಒಂದು ನಿಶ್ಚಿತ ಆದಾಯ ಅವ್ರಿಗೆ, ಆದಾಯ ಅಂದ್ರೆ ಮನೆ ನಡೆಸಕ್ಕೆ ಅವ್ರಿಗೆ ಸಾಕಿಷ್ಟು ಅಮೌಂಟ್. ಈಗ ನೋಡ್ರಿ, ಈಗ ಅಕೌಂಟ್ ಲಿಂಕ್ ಇರೋದ್ರಿಂದ ಅಕೌಂಟ್ ಅಲ್ಲಿ ಅವತ್ತು ದುಡ್ಡು ಇರ್ಬೇಕಲ್ವಾ? ದುಡ್ಡು ಒಮ್ಮೆ ಇರಲಿಕ್ಕಪ್ಪ ಅಂತಂದ್ರೆ ಏನಾಗುತ್ತೆ? ಸಪೋಸ್ ಇರೋದಿಲ್ಲ, ಈ ತಿಂಗಳು ಇರೋದಿಲ್ಲ, ಒಂದ್ 2 ದುಡ್ಡು ಇರೋದಿಲ್ಲ ಅಕೌಂಟ್ ಅಲ್ಲಿ, ಅಂತ ಒಂದು ಆ ಸ್ಕೀಮ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದ್ ತಿಂಗಳ ಕಟ್ಟಿದೀನಿ, 2 ಕಟ್ಟಿದೀನಿ, 3 ತಿಂಗಳ ಕಟ್ಟಿಲ್ಲ, 4 ತಿಂಗಳನ್ನು ಕಟ್ಟಿಲ್ಲ, ಸೊ 5 ತಿಂಗಳನ್ನು ಕಟ್ಟಿಲ್ಲ ಅಂತ ತಿಳ್ಕೊ. ಸೊ ಇದು ಒಂದು ಸ್ಕೀಮ್ ಅಲ್ಲಿ ಏನಾಗುತ್ತೆ, ಒಂದು 12 1 year ಅಲ್ಲಿ ಒಂದ್ ಪೇಮೆಂಟ್, ಅಂದ್ರೆ ನೀವು ಒಂದು ವರ್ಷದಲ್ಲಿ ಒಂದು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಆ ಸ್ಕೀಮ್ ಏನಿದೆ ನಿಮ್ಗೆ ಕ್ಲೋಸ್ ಆಗುತ್ತೆ, ಟೋಟಲಿ ಕ್ಲೋಸ್ ಆಗುತ್ತೆ. ನೀವು ಮತ್ತೆ ಹೊಸದಾಗಿ ಮಾಡಬೇಕಾಗುತ್ತೆ. ಸೊ 1 year ಒಳಗಡೆ ನೀವು ಒಂದು ಪೇಮೆಂಟ್ ಆದ್ರೂ ನೀವು ಕಟ್ಟಲೇಬೇಕು. ಆ ಕಟ್ಟಿಲ್ಲ ಅಂತಂದ್ರೆ ಅದು ಕ್ಲೋಸ್ ಆದಂಗೆ ಸ್ಕೀಮ್. ಅಂದ್ರೆ ದುಡ್ಡು ಯಾವಾಗಿದ್ದಾಗ ಅವಾಗೆಲ್ಲ ಅಷ್ಟು ಇನ್ಸ್ಟಾಲ್ಮೆಂಟ್ ಕಟ್ ಆಗತ್ತ? ಹೌದು ಸರ್. ಫಾರ್ ಎಕ್ಸಾಂಪಲ್ 4 ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ನಾನು ಅಂತಂದಾಗ ದುಡ್ಡು ಸಪೋಸ್ ಒಂದು 5 ತಿಂಗಳಾದ್ಮೇಲೆ ದುಡ್ಡು ಅಕೌಂಟಿಗೆ ಹಾಕ್ತೀನಿ ನಾನು, ಹಾಕಿದಾಗ ಮುಂದೆ ಕಟ್ ಆಗ್ತಾ ಇರೋದು ದುಡ್ಡು. ಸರ್, ಇವಾಗ ನೀವು 3 ತಿಂಗಳ ನೀವು ಕಟ್ಟಿಲ್ಲ ಅಂತ, 4 ತಿಂಗಳ ನೀವು ಕಟ್ಟಿಲ್ಲ, ಸೊ 5ನೇ ತಿಂಗಳಕ್ಕೆ ನಿಮ್ಮ ಅಕೌಂಟಲ್ಲಿ ಒಂದು 10,000 ಇದೆ. ಸೊ 10,000 ಏನಾದಿದ್ದರೂ ನಿಮ್ಮ ಅಕೌಂಟ್ ಈ 3 ತಿಂಗಳದ್ದು ಏನು ಕಟ್ಟಿಲ್ಲಲ್ಲ ಮಿಕ್ಕಿದ್ದು, ಅದು ನಿಮಗೆ ಎಟ್ ಎ ಟೈಮ್ ಸೇಮ್ ಅಮೌಂಟ್ ಕಟ್ ಆಗುತ್ತೆ. ಕೊನೆಯದಾಗಿ ಡಾಕ್ಟರ್ ದತ್ತಾತ್ರೇಯ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಸಂಘಟಿತ ಕಾರ್ಮಿಕರಿಗೆ? ಅಸಂಘಟಿತ ಯಾವುದೇ ಕಾರ್ಮಿಕರಿಗೆ, ಯುವಕರಾಗಿದ್ದಾಗ ಮಧ್ಯ ವಯಸ್ಸಲ್ಲಿ ಎನರ್ಜಿ ಇರುತ್ತೆ, ಆಮೇಲೆ ಅರ್ನಿಂಗ್ಸು ಇರುತ್ತೆ, ದುಡ್ಡು ಕೈಯಲ್ಲಿ ಓಡಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಒಂದು ಸೇವಿಂಗ್ ಉಳಿತಾಯ ಮಾಡಲಿಲ್ಲ ಅಂದರೆ ನಮ್ಮ ಸಂಧ್ಯಾ ಕಾಲ ಭಾಳ ಯಾತನಾದಾಯಕವಾಗಿರುತ್ತದೆ. ಯಾಕಂದರೆ ಏಜ್ ಕೋಆಪರೇಟ್ ಮಾಡ್ತಾ ಇಲ್ಲ, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಏನೋ ಇರ್ಬೋದು. ಸೊ ನಮ್ಮ ಸಂಧ್ಯಾ ಕಾಲ ಸುರಕ್ಷಾ ಇರಬೇಕಂದ್ರೆ ನಮಗೆ ಪೆನ್ಷನ್ ಬೇಕು. ಹೇಗೆ ಈ ಸಂಘಟಿತರು ಇದ್ದಾರೆ ಅವ್ರಿಗೆ ESIPF ಇರುತ್ತೆ, ಅವರಿಗೆ 60 ವಯಸ್ಸಾದ್ಮೇಲೆ ESIPF ಅಲ್ಲಿ ಅವರು ಆರಾಮಾಗಿರ್ತಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಪೆನ್ಷನ್ ಬರುತ್ತೆ. ಸೊ ಈಗ ನಮ್ಮ ಅಸಂಘಟಿತ ಕಾರ್ಮಿಕರಿಗೂ ಒಂದು ಪೆನ್ಷನ್ ಬೇಕು. ಅವರ ಶ್ರಮದಿಂದ ಅವರೇ ಉಳಿತಾಯ ಮಾಡದೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಇದೆ. ಸೊ ಅವ್ರ ಸಂಧ್ಯಾ ಕಾಲ ಸುರಕ್ಷವಾಗಿರ್ಬೇಕು. ಆಮೇಲೆ ಇವತ್ತು ಕಟ್ಟೋ ಒಂದು ಸಣ್ಣ ಅಮೌಂಟ್ ಅವ್ರಿಗೆ 3,000 ರೂಪದಲ್ಲಿ ವಾಪಸ್ ಬರುತ್ತೆ. ಸೊ ನಿಶ್ಚಿತ ಪಿಂಚಣಿ ಸ್ಕೀಮು. ಸೊ ಈ ಸ್ಕೀಮಲ್ಲಿ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದರ ಉಪಯೋಗ ತಗೊಂಡ್ರೆ ಅವರು ಇಂಡಿಪೆಂಡೆಂಟ್ ಆಗಿರ್ಬೋದು, ಆಮೇಲೆ ಸ್ವಾವಲಂಬಿ ಆಗಿರ್ಬೋದು. ಮೊಹಮ್ಮದ್ ನಜೀಮ್ ಅವರು, ಯಾಕಂದ್ರೆ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಜನ ಅಲ್ಲಿರ್ತಾರೆ, ಅಲ್ಲೇ ಇಲ್ಲ, ಅಲ್ಲಿ ಸೆಂಟರ್ ಇಲ್ಲ, ಇಲ್ಲಿ ಸೆಂಟರ್ ಇಲ್ಲ ಅಂತ, ಹೇಗೆ ಲಭ್ಯತೆ ಇದಾವಂತೀರ ಸೆಂಟರ್ಗಳು ಎಲ್ಲ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಕಡೆ ಸಿಗಬೇಕು ಈಸಿಯಾಗಿ ರೈತರಿಗೆ ಅಥವಾ ಕಾರ್ಮಿಕರಿಗೆ? ಸರ್, ಇವಾಗ ನಾವು CSE ಏನಿದೆಯಲ್ಲ, ಕಾಮನ್ ಸರ್ವಿಸ್ ಸೆಂಟರ್, ಪ್ರತಿ ಹಳ್ಳಿಯಲ್ಲಿ ಒಂದು CSE ಸೆಂಟರ್ ನಾವು ಆಲ್ರೆಡಿ ರೂಪಿಸಿದ್ದೀವಿ. ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಪಂಚಾಯತಿಯಲ್ಲಿ, ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೊಂದು CSE ಸೆಂಟರ್ ನಾವು ಆಲ್ರೆಡಿ ಸ್ಥಾಪಿಸಿದ್ದೀವಿ. ಸೊ ಅದೇ ರೀತಿಯಾಗಿ ನಾವು ಇವಾಗ ಬಹಳಷ್ಟು ಅಂದ್ರೆ ನಿಮಗೆ ಅನುಕೂಲ ಆಗಂಗೆ ಪ್ರತಿ ಹಳ್ಳಿಯಲ್ಲಿ ನಿಮಗೆ ಸಿಕ್ಕುತ್ತೆ. ಆಮೇಲೆ ನಗರಗಳಲ್ಲಿ ನಿಮಗೆ ಇಡೀ ರಾಯಚೂರಲ್ಲಿ 1,300 ನಮ್ಮ ಏನು CSE ಸೆಂಟರ್ಗಳು ರನ್ನಿಂಗ್ ಇದೆ. ಸೊ 1,300 CSE ಸೆಂಟರ್ಗಳು ಆಲ್ರೆಡಿ ರನ್ನಿಂಗ್ ಅಲ್ಲಿದೆ. ಸೊ ನೀವು ಎಲ್ಲಾದರೂ ಯಾವುದೇ ಪಂಚಾಯತಿಯಲ್ಲಿ ಹೋದ್ರು ನಿಮಗೆ CSE ಸೆಂಟರ್ಗಳು ಸುಲಭವಾಗಿ ಸಿಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಇದರ ಬಗ್ಗೆ ಮಾಹಿತಿ ಇದೆ, ಏನು ನಿಮ್ಮ ನೋಂದಣಿ ಮಾಡೋರು ಏನಿದಾರಲ್ಲ ಇದರ ಬಗ್ಗೆ ಮಾಹಿತಿ ನಾವು ಟ್ರೈನಿಂಗ್ನು ಕೊಟ್ಟಿದ್ದೀವಿ ಅವರಿಗೆ, ಇದರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದೀವಿ. ನೀವು ಅಲ್ಲಿ ಹೋದಾಗ ಏನಾದರೂ ತೊಂದರೆ ಆದರೆ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ರಾಯಚೂರು ಜಿಲ್ಲೆಯ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಯಾರನ್ನ ಸಂಪರ್ಕ ಮಾಡೋದು ಜಿಲ್ಲೆಯಲ್ಲಿ? ಏನಾದರೂ ನಿಮ್ಮ ಇಲಾಖೆ ಏನಾದರೂ ಹೆಲ್ಪ್ ಲೈನ್ ಇದೆಯಾ ಅಥವಾ ಹೇಗೆ ಫೋನ್ ಸಂಖ್ಯೆಗಳಿದಾವ ಹೇಗೆ ಅಂತಿರ್ತಾವ? ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಕುರಿತು ಒಂದು ಟೋಲ್ ಫ್ರೀ ನಂಬರ್ ಇದೆ ಸರ್, 1-800-267-6888 ಅಂತ ನಂಬರ್ ಇದೆ ಸರ್, ಆ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಅಂದ್ರೆ ಟೋಲ್ ಫ್ರೀ ಸಂಖ್ಯೆ ಇದೆ, ಅದಕ್ಕೆ ಟೋಲ್ ಫ್ರೀ ಸಂಖ್ಯೆ 1-800-006-7-6888 ಈ ಒಂದು ಸಂಖ್ಯೆಗೆ ಟೋಲ್ ಫ್ರೀ ಸಂಖ್ಯೆ ಸಂಪರ್ಕ ಮಾಡಬಹುದು. ಏನಾದರೂ ವಿವರಗಳು ಸಿಗ್ತಾವ ಇಲ್ಲಿ ಸಂಪರ್ಕ ಮಾಡಿದಾಗ ಮಾಹಿತಿ ವಿವರ ಎಲ್ಲ ಹೇಳ್ತಾರೆ? ಎಲ್ಲ ಮಾಹಿತಿ ಪ್ರಧಾನಮಂತ್ರಿ ಶ್ರಮಯೋಗಿ ಕುರಿತು ಎಲ್ಲ ಮಾಹಿತಿ ಸಿಗುತ್ತೆ ಸರ್. ಒಳ್ಳೆಯದು ಡಾಕ್ಟರ್ ದತ್ತಾತ್ರೇಯ ಅವರೇ ಹಾಗೂ ಮೊಹಮ್ಮದ್ ನಜೀಮ್ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಯಾವಾಗಿಂದ ಪ್ರಾರಂಭ ಆಯಿತು, ಏನೇನು ಇದರಲ್ಲಿ ಸೌಲಭ್ಯಗಳು ಸಿಗ್ತಾವೆ, ಯಾವ ರೀತಿ ನೋಂದಣಿ ಆಗಬಹುದು ಅಂತಕ್ಕಂಥ ವಿಚಾರ, ಜೊತೆಗೆ ಯಾವ ರೀತಿ ಒಂದು ಪ್ರೀಮಿಯಂ ಅಥವಾ ಕಂತುಗಳನ್ನು ಕಟ್ಟಬೇಕಾಗತ್ತೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ನಮ್ಮ ಒಂದು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಅಥವಾ ಜಿಲ್ಲೆ ವಿಶೇಷವಾಗಿ ರಾಯಚೂರು ಜಿಲ್ಲೆ ತಗೊಂಡಾಗ ಭಾಳಷ್ಟು ಜನ ಕಾರ್ಮಿಕರ ಸಂಖ್ಯೆ ಇದೆ ರಾಯಚೂರು ಜಿಲ್ಲೆಯಲ್ಲಿ, ಅಸಂಘಟಿತ ಕಾರ್ಮಿಕರು ಸಾಕಷ್ಟು ಇದ್ದಾರೆ. ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಲಾಭವನ್ನು ಪಡ್ಕೊಂಡ್ರೆ ಅವರಿಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಕಡ್ಡಾಯವಾಗಿ ಬರ್ತದ. ಆದ್ದರಿಂದ ಯಾರ್ಯಾರು ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರಿದ್ದಾರೆ ಖಂಡಿತ ಅವರು ಕಾರ್ಮಿಕ ಇಲಾಖೆಯನ್ನು ಸಂಪರ್ಕ ಮಾಡಬಹುದು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ಜೊತೆಗೆ ಟೋಲ್ ಫ್ರೀ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಈ ಒಂದು ಯೋಜನೆಯಲ್ಲಿ ಭಾಗವಹಿಸಿ ಯೋಜನೆಯ ಲಾಭವನ್ನು ಪಡ್ಕೊಳ್ಳೋಕ್ಕೆ ನಮ್ಮ ಅಸಂಘಟಿತ ಕಾರ್ಮಿಕರು ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿ ವಿಚಾರವನ್ನು ನೀವೆಲ್ಲ ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಕುರಿತು ಸಂವಾದವನ್ನು ಕೇಳಿದ್ರಿ. ಭಾಗವಹಿಸಿದವರು ರಾಯಚೂರು ಜಿಲ್ಲೆಯ ಕಾರ್ಮಿಕಾಧಿಕಾರಿಗಳಾದ ಡಾಕ್ಟರ್ ದತ್ತಾತ್ರೇಯ ಜೇಜಿ ಮತ್ತು ಸಾಮಾನ್ಯ ಸೇವಾ ಕೇಂದ್ರದ ಜಿಲ್ಲಾ ಸಂಯೋಜಕರಾದ ಮೊಹಮ್ಮದ್ ನಜಿಮುದ್ದೀನ್ ಅವರು. ಇವರನ್ನು ಸಂದರ್ಶನ ಮಾಡಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं. क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಲಿಂಗಸ್ಕೂರು ತಾಲೂಕಿನ ಗುಡಿಹಾಳ್ ಗ್ರಾಮದ ರೈತರಾದ ವಿಜಯಕುಮಾರ್ ಪಾಟೀಲ್ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು. ಇವತ್ತಿನ ಕಿಸಾನ್ವಾಣಿ ರೈತರು ಗುಡಿಹಾಳ್ ಗ್ರಾಮದ ವಿಜಯಕುಮಾರ್ ಪಾಟೀಲ್ ಅಂತೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ದಾಳಿಂಬೆ ಬೇಸಾಯ ಮಾಡ್ತಿದ್ದಾರೆ, ಜೊತೆಗೆ 40 ಎಕರೆ ಒಂದು ಒಣಬೇಸಾಯ ಇದೆ, ಅಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಿದ್ದಾರೆ. ಅದಲ್ಲದೆ ಕೃಷಿ ಉಪಕರಣಗಳನ್ನು ಸಹ ಇವರು ರೈತರಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಏಜೆನ್ಸಿಯನ್ನು ಹೊಂದಿದ್ದಾರೆ. ಡ್ರಿಪ್ ಇರ್ಬೋದು, ಏನೇನು ಕೃಷಿ ಒಂದು ಯಂತ್ರಗಳು ಬೇಕಾಗ್ತವೆ ಅಂಥದ್ದೆಲ್ಲ ಕೊಡ್ತಕ್ಕಂಥ ಒಂದು ಏಜೆನ್ಸಿಯನ್ನು ವಿಜಯಕುಮಾರ್ ಪಾಟೀಲ್ ಅವರು ಹೊಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದಿಷ್ಟು ವಿಚಾರಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ವಿಜಯಕುಮಾರ್ ಪಾಟೀಲ್, ತಾವು ಶಾಲೆಯನ್ನು ಎಲ್ಲಿ ತನಕ ಓದಿರಿ? ಸರ್, ನಾನು BCOM ಪೂರ್ಣ ಮುಗಿಸಿಕೊಂಡು ಅಗ್ರಿಕಲ್ಚರ್ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಬಿಕಾಮ್ ಅಂದರೆ ಇತ್ತೀಚೆಗೆ ಸಾಕಷ್ಟು ಒಳ್ಳೆಯ ಒಂದು ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ, ಭಾಳಷ್ಟು ಮಂದಿ ಒಳ್ಳೊಳ್ಳೆ ನೌಕರಿಗಳು ಸಿಗ್ತವೆ. ಆದರೆ ನೌಕರಿಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ನೀವು? ಸರ್, ನೌಕರಿಗೆ ಹೋಗೋಂಥ ಪ್ರಯತ್ನ ಮೊದಲ ಒಂದು ಹಂತದಲ್ಲಿ ಮಾಡಿದ್ವಿ ರೀ, ಅದು ನಮ್ಗೆ ಸರಿ ಸಮ ಅನಿಸ್ಲಿಲ್ಲ. ವ್ಯವಸ್ಥಿತವಾಗಿ ಒಂದು ಒಕ್ಕಲುತನ ಮಾಡೋಣ ಒಂದು ವಿಚಾರದ ಮೇಲೆ ನಮ್ಮಲ್ಲೇ ನಮ್ಮ ಕೆಲಸವನ್ನು ಮಾಡ್ಕೋಬೇಕನ್ನೋ ಒಂದು ದೃಷ್ಟಿಯಿಂದ ಒಕ್ಕಲುತನ ಮಾಡೋಕ್ಕೆ ಫಸ್ಟ್ ನಾವು ರೆಡಿಯಾಗಿ ಬಂದಿವಿ ರೀ. ತದನಂತರ ಒಕ್ಕಲುತನದ ಜೊತೆ ಜೊತೆಗೇನೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅಂದರೆ ರೈತರಿಗೆ ಉಪಯೋಗ ಅಂತ ವಸ್ತುಗಳನ್ನು ಮಾರಾಟ ಮತ್ತು ಅದರ ಬಗ್ಗೆ ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ವ್ಯವಸಾಯದ ಜೊತೆಗೆ ವ್ಯವಹಾರ ಮತ್ತು ಇದನ್ನು ಎರಡನ್ನೂ ಮಾಡಿಕೊಂಡು ಹೊರಟಿದ್ವಿ. ವ್ಯವಹಾರ ಅಂದರೆ ಏನು, ಏನೇನು ಒಂದು ವ್ಯಾಪಾರ ಅಥವಾ ಏನು ಒಂದು ಏಜೆನ್ಸಿಗಳನ್ನು ತಕೊಂಡಿರ್ತಾವೆ? ಸರ್, ಇವಾಗ ಸಹಜವಾಗಿ ಒಬ್ಬ ರೈತ ನಾನು ಒಂದು 5 ಎಕರೆ ಪಪ್ಪಾಯಿ ಮಾಡ್ತೀನಿ ಅಂದರೆ ಆ ಪಪ್ಪಾಯಿ ಮಾಡಬೇಕಾದ್ರೆ ಅವನು ಡ್ರಿಪ್ ಯಾವ ಥರ ಮಾಡ್ಕೋಬೇಕು, ಸಸಿ ಯಾವ ಥರ ತರಿಸ್ಕೋಬೇಕು, ಆಮೇಲೆ ಬೋದುಗಳನ್ನ ಯಾವ ಥರ ರೆಡಿ ಮಾಡ್ಕೋಬೇಕು, 5 ಎಕರೆ ಪಪ್ಪಾಯಿ ಮಾಡಬೇಕಾದ್ರೆ ನೀರು ಎಷ್ಟು ಬೇಕಾಗತ್ತೆ, ಎಷ್ಟೆಷ್ಟು HP ಮೋಟ್ರ್ ಬೇಕು, ಅದಕ್ಕೆ ಬೇಕಾದಂಥ ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ಸ್, ಕೊಟ್ಟಿಗೆ ಗೊಬ್ಬರ ಎಷ್ಟು ಬೇಕು, ಸಸಿ ಯಾವುದು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋ ಎಲ್ಲ ರೀತಿಗಳನ್ನು ಮಾಹಿತಿ ಕೊಟ್ಟು ಅದ್ರ ಜೊತೆಗೆ ನಾವೇ ಸರ್ಕಾರದ ವಂತಿಗೆನೂ ರೈತರಿಗೆ ಹೊಂದಿಸಿಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಈಗ ತಮ್ಮದು ದಾಳಿಂಬೆ ಬೇಸಾಯ ಮಾಡ್ತಾ ಇದ್ದೀವಿ ಅಂತಂದರೆ 8 ಎಕರೆ ದಾಳಿಂಬೆ, ಎಷ್ಟು ವರ್ಷ ಆಯಿತು ದಾಳಿಂಬೆನ? ಸರ್, ಇವಾಗ ಫಸ್ಟು ನಾನು 2016 ದಾಳಿಂಬೆ ಮತ್ತು ಪಪ್ಪಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಪಪ್ಪಾಯಿ ಒಳಗೆ ನನಗೆ ಒಂದು ಸ್ಥಿರವಾದಂಥ ಬೆಲೆ ಸಿಗದೇ ಇರೋದ್ರಿಂದ ಒಂದು ಸಣ್ಣ ಲಾಭ ಆಯಿತು ಅಷ್ಟೇ. ಅದಾದ ನಂತರ 4 ದಾಳಿಂಬೆ ಬೆಳೆಗಳನ್ನು ತೆಗೆದಿದ್ದೀನಿ. ದಾಳಿಂಬೆ ಬೆಳೆಗಳಲ್ಲಿ ಹೆಚ್ಚಾನೆಚ್ಚು ನಾನು ಸಾವಯವ ಕೃಷಿಯಲ್ಲಿ ವಿಧಾನದ ಲೆಕ್ಕದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಏನಂದರೆ ಡಿಕಂಪೋಸರು, ಜೀವಾಮೃತ, ಆಮೇಲೆ ಮೀನ ಮತ್ತು ಬೆಲ್ಲ ಒಂದು ಏನು ನಾವು ನೆನೆಯಿಟ್ಟು ಮಾಡ್ತಾ ಇದ್ವಲ್ಲ, ಅದು ಒಂದು ಹೂಮಿಕ್ ಆ್ಯಸಿಡ್ ಟೈಪ್ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ. ಬೇರುಗಳ ಬೆಳವಣಿಗೆ ಮೀನು ಮತ್ತು ಬೆಲ್ಲ ಕೊಳೆ ಇಟ್ಟರೋದ್ರಿಂದ ಡ್ರೈ ಬ್ಯಾಗ್ ಸಿಸ್ಟಮ್ ಸ್ವಲ್ಪ ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಜೊತೆಗೇನೆ ನಂದು ಕಪ್ಪು ಭೂಮಿಯಲ್ಲಿ ದಾಳಿಂಬೆ ಮಾಡಿದ್ದೀನಿ. ಹಂದಿ ಗೊಬ್ಬರ ಇಡುವುದರಿಂದ ಏನಾಗ್ತಾ ಇದೆ ಅಂದರೆ ಹೀಟ್ ಜಾಸ್ತಿ ಆಗಿದ್ದರಿಂದ ಒಳ್ಳೆ ಇಳುವರಿ ಮತ್ತು ಹೂ ಸೆಟ್ ಆಗೋಕ್ಕೆ ಹಂದಿ ಗೊಬ್ಬರದಿಂದ ಹೆಚ್ಚಿನ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. ಸಾವಯವ ಅಂದರೆ ಹಂದಿ ಗೊಬ್ಬರ ಹೇಳಿದಿರ್ತಾವು, ಜೊತೆಗೆ ಈ ಒಂದು ಮೀನ ಮತ್ತು ಬೆಲ್ಲದ ಒಂದು ಏನದು ಮೀನ ಬೆಲ್ಲದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋತಾರೆ ಹಾಕ್ಲಿಕ್ಕೆ ದಾಳಿಂಬೆ ಬೆಳೆಗೆ? ಸರ್, ಮೀನ ಬೆಲ್ಲ ಅನ್ನೋದು ಪ್ರಿಪೇರ್ ಅನ್ನೋಕೆ ಏನಿದೆ ಅಂದರೆ ಒಂದು 20 ಕೆಜಿ ಮೀನುಗಳನ್ನು ತೆಗೆದುಕೊಂಡು 20 ಕೆಜಿ ಅದು ಸರಿ ಸಮ 20 ಕೆಜಿ ಬೆಲ್ಲವನ್ನು ತಗೊಂಡು ಎರಡನ್ನು ಮೀನವನ್ನು ಸಣ್ಣಾಗಿ ಕಟ್ ಮಾಡಿಸಿ ಫುಲ್ ಗಾಳಿ ಆಡದೆ ಅಂತ ಒಂದು ಪ್ಲಾಸ್ಟಿಕ್ ಬ್ಯಾರಲ್ಲಲ್ಲಿ 20 ಕೆಜಿ ಮೀನ ಪ್ಲಸ್ 20 ಕೆಜಿ ಬೆಲ್ಲನ ಒಂದು 25 ದಿನಗಳ ಪ್ರಮಾಣವಾಗಿ ಅದನ್ನು ನಾವು ಕಲಿ ಹಾಕಿಟ್ಟಿರ್ತೀವಿ ರೀ. ಅದು ಅದಾದ್ಮೇಲೆ ತೆಗೆದ ನಂತರ ಏನಾಗುತ್ತೆ, ಮೀನ ಅದ್ರ ಜೊತೆಗೆ ಅದು ಫುಲ್ ಶೇಖರಣೆ ಆಗಿಬಿಟ್ಟಿರ್ತದೆ, ಲಿಕ್ವಿಡ್ ಫಾರ್ಮ್ ಆಗಿಬಿಟ್ಟಿರ್ತದೆ, ಘನ ಫಾರ್ಮ್ ಇರೋದು ನೀರಿನ ಫಾರ್ಮದಲ್ಲಿ ಅದು ರೆಡಿ ಆಗ್ತೈತಿ ರೀ. ಅದನ್ನ ನಾವೇನ್ ಮಾಡ್ತೀವಿ, 20 ದಿನ ಆದ ನಂತರ ಪ್ರತಿ ಎಕರೆಗೆ 5 ಲೀಟರ್ನಂತೆ ಅದನ್ನ ತಿಂಗಳಿಗೆ ಒಂದು ಸಾರಿ ಡ್ರಿಪ್ಪಿನಲ್ಲಿ ನೀರಿನ ಮುಖಾಂತರ ಗಿಡಗಳಿಗೆ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೀವಿ ರೀ. ಅಂದ್ರೆ ತಿಂಗಳಿಗೆ ಒಂದ್ ಸಾರಿ ಅದನ್ನ ಬಿಡಬೇಕು ಡ್ರಿಪ್ ಅಲ್ಲಿ? ಹಾ ಸರ್, ಬಿಟ್ರೆ ಬೇರಿನ ಬೆಳವಣಿಗೆ ಆಯ್ತು, ಆಮೇಲೆ ಬೇರಿನ ಡ್ರೈ ಬೇಗಗಳು ಕಡಿಮೆ ಬರ್ತಾವ ಅಂತ ನನ್ನ ಭಾವನೆಗಳು ಸರ್, ನನ್ನ ಅನುಭವ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು ಇದನ್ನ? ಸರ್, ಇದನ್ನ ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಮೀನಿಂದು ಹಂದಿ ಗೊಬ್ಬರ 4 ವರ್ಷದಿಂದ ಪ್ರತಿ ಸರಿ ಒಂದು ಗಿಡಕ್ಕೆ 3 ಕೆಜಿ ಪ್ರಕಾರ ಹಂದಿ ಗೊಬ್ಬರ ಪ್ರತಿ ವರ್ಷ ಕೊಡ್ತಾ ಇದ್ದೀನಿ ರೀ. ಹೇಗೆ ಹಂದಿ ಗೊಬ್ಬರ ಎಲ್ಲಿಂದ ತರ್ತಾ ಇದ್ದೀರಿ, ಹೇಗೆ ರೇಟ್ ಸಿಗ್ತಾ ಇದೆ ಹಂದಿ ಗೊಬ್ಬರ? ಸರ್, ಹಂದಿ ಗೊಬ್ಬರ ತಾವರಗೇರಿ ಹತ್ರ ಸಿಗುತ್ತೆ ಸರ್. ಅಲ್ಲಿ ಒಂದು 40 ಕೆಜಿ ಬ್ಯಾಗಿಗೆ 480 ರೂಪಾಯಿ ಅಂತ ತಗೊಂತಿದ್ದಾರೆ ಸರ್ ಅವರು. ಹೇಗೆ ಹಂದಿ ಗೊಬ್ಬರ ಗಟ್ಟಿಯಾಗಿರುತ್ತದೆ, ಏನು ಪುಡಿ ಮಾಡಿ ಎಲ್ಲ ಮಾಡಿ ಹಾಕ್ತಾರೆ, ಹೇಗೆ ಮಾಡ್ತಾರೆ ಮತ್ತೆ? ಇಲ್ಲ ಸರ್, ಅದು ಡ್ರೈ ಒಣಗಿ ಟೈಪೇನೆ ಇರ್ತೈತೆ ಸರ್. ಅದು ಅದನ್ನು ಮುಟ್ಟೋದ್ರಿಂದ ಫೀಲಿಂಗ್ ಏನು ಬರಲ್ಲ ಸರ್, ಏಸಿಗೆ ಆ ಥರದ ಸಮಸ್ಯೆಗಳೇನಿಲ್ಲ. ಅದನ್ನು ಸಹಜವಾಗಿ ನಾವು ಹಂದಿ ಗೊಬ್ಬರನ ದನದ ಗೊಬ್ಬರಗಳನ್ನು ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರನೂ ಸರಳವಾಗಿ ಯೂಸ್ ಮಾಡ್ಬೋದು ಸರ್. ನಾವು ದಾಳಿಂಬೆ ತಳಿಯನ್ನು ಯಾವುದು ಆಯ್ಕೆ ಮಾಡ್ಕೊಂಡಿರ್ತಾವೆ, ಜೊತೆಗೆ ಎಷ್ಟೆಷ್ಟು ಅಂತರ ಕೊಟ್ಟ ದಾಳಿಂಬೆಯನ್ನು ಹಚ್ಕೊಂಡಿರಿ? ಸರ್, ದಾಳಿಂಬೆ ಮೊದಲು ನಂದು 2.5 ಮೀಟರ್ 2.5 ಮೀಟರ್ ಇತ್ತು ಸರ್. ಅದು ಮೂರು ಬೆಳೆ ಆದ ನಂತರ 4ನೇ ಬೆಳೆಗೆ ಏನು ಮಾಡಿದ್ದೀನಿ ಸರ್ ಅಂದ್ರೆ ನಡಬರ್ಕಲ್ಲಿ ಇರುವಂಥ ಒಂದು ಸಾಲನ್ನ ಕಂಪ್ಲೀಟ್ ಆಗಿ ತೆಗೆದು ಇವಾಗ 18 ಫೀಟ್ ಒಂದು ಸಾಲನ್ನು ಮಾಡಿದ್ದೀನಿ ಸರ್. ಇವಾಗ ಇಷ್ಟು ದಿನ ಪ್ರತಿ ಸಾರಿ ಒಂದು ಗಿಡಕ್ಕೆ ಮಿನಿಮಮ್ 15-20 ಕೆಜಿ ತನಕ ಇಳುವರಿ 3 ವರ್ಷ ಬಂದಿದೆ ಸರ್ ನನಗೆ. ಯಾವುದು ತಳಿ ದಾಳಿಂಬೆಯನ್ನ ನೀರಾವರಿ ಅನುಕೂಲದ ಡ್ರಿಪ್ ಮಾಡ್ಕೊಂಡಿರ, ಹೇಗೆ ಡ್ರಿಪ್ ಮುಖಾಂತರ ಏನೇನು ಒಂದು ಪೋಷಕಾಂಶಗಳನ್ನು ಕೊಡ್ತಾ ಇರ್ತೀರಿ? ಮೊದಲ ಬಾರಿಗೆ ನಾವು ಡ್ರಿಪ್ ಸಹಾಯಧನದ ಮೇರೆಗೆ ನಮ್ಮ ಲಿಂಗಸೂರು ತೋಟಗಾರಿಕೆ ಸಹಾಯಕ ಅವರ ಅನುಗುಣವಾಗಿ ಡ್ರಿಪ್ ಹಾಕೊಂಡು ಡ್ರಿಪ್ ಪ್ರಕಾರನೇ ನೀರು ಬಿಡ್ತಾರೆ. ಅದ್ರ ಜೊತೆಗೆ ಅವರು ಸಹಾಯಧನಗಳನ್ನು ಸ್ವಲ್ಪ ಕೆಲವೊಂದು ಕೊಟ್ಟರು. ಆಮೇಲೆ ದಾಳಿಂಬೆ ಸಸಿ ತಗೊಳ್ಳುವಾಗ ಅದಕ್ಕೂ ಅವರು ಸಹಾಯಧನ ಸ್ವಲ್ಪ ಪ್ರಮಾಣದಲ್ಲಿ ಸಹಾಯಧನ ನೀಡಿದ್ರು. ಅದಾದ ನಂತರ ಕೆಲವೊಂದು ಆಫೀಸಲ್ಲಿ ತೋಟಗಾರಿಕೆಗೆ ಅವ್ರಿಗೆ ಏನು ಸರಬರಾಜು ಇರ್ತಿತ್ತು, ಹಾರ್ಟಿಕಲ್ಚರ್ ವ್ಯವಸ್ಥೆಗೆ ಏನು ಬೇಕು, ಕೆಲವೊಂದು ಔಷಧಗಳು ಆಗಲಿ ಆ ಪೋಷಕಾಂಶಗಳನ್ನು ನಮಗೂ ಲಗಿಸಿದ್ರು. ಅದ್ರ ಅವರು ಒಂದು ಪ್ರಕಾರ ನಾವು ಅದಕ್ಕೆ ಏನು ಮಾಡಬೇಕು ಮಾಡ್ತಾ ಇದ್ದೀವಿ ರೀ. ಹೇಗೆ ದಾಳಿಂಬೆ ಇಳುವರಿ ಬರ್ತಾ ಇದೆ, ಒಂದೊಂದು ಗಿಡಕ್ಕೆ ಎಷ್ಟು ತೆಗಿತಾ ಇದ್ದೀರಿ, ಮಾರಾಟದ ಹೇಗೆ ಮಾಡ್ತಾ ಇದ್ದೀರಿ? ಸರ್, ಮೊದಲನೇ ವರ್ಷ ನಾನು 1 ಕೆಜಿಗೆ 35-40 ರೂಪಾಯಿ ಕೊಟ್ಟೆ ಸರ್ ಗಿಡಕ್ಕೆ. ಆ ವರ್ಷ 10 ಕೆಜಿ ಇಳುವರಿ ಬಂತು. ಮುಂದಿನ ಭಾಗದಲ್ಲಿ ಬರ್ತಾ ಬರ್ತಾ ಗಿಡಕ್ಕೆ ಪ್ರತಿ ವರ್ಷ ಒಂದು 3-5 ಕೆಜಿ ಎಕ್ಸಸ್ ಆಗ್ತಾ ಬಂತು. ಈ ವರ್ಷ ಗಿಡಕ್ಕೆ ನನಗೆ 18 ಕೆಜಿ ಇಳುವರಿ ಬಂದಿದೆ. ಈ ವರ್ಷ ನಾನು 95 ರೂಪಾಯಿಯಿಂದ 135 ರೂಪಾಯಿವರೆಗೂ ನಾನು ಮಾರ್ಕೆಟ್ ಮಾಡಿದ್ದೀನಿ. ಇತ್ತೀಚೆಗೆ ದಾಳಿಂಬೆಗೆ ಭಾಳಷ್ಟು ರೋಗಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಲಿಂಗಸೂರು ಭಾಗದಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ. ಹೇಗೆ ತಮ್ಮ ಪ್ಲಾಟ್ ಹೇಗಿದೆ, ಚೆನ್ನಾಗಿ ರೋಗ ರಹಿತವಾಗಿದೆಯಾ? ಸರ್, ಇಲ್ಲಿವರೆಗೂ ನಂದು ರೋಗ ರಹಿತವೇನ ಆಗಿದೆ. ಒಂದು 5-10% ರೋಗ ಇದೆ, ಬಟ್ ಇದರಲ್ಲಿ ಮೌತ್ ಅಂತ ಒಂದು ಹುಳ ಬರುತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ್ಣಿಗೆ ಭಾಳ ಹೋಗುತ್ತೆ. ಅದಕ್ಕೆ ತೋಟಗಾರಿಕೆ ಇಲಾಖೆಯವರು ಒಂದು ಸಜೆಷನ್ ಕೊಟ್ಟರು, ಆ್ಯಂಟಿ ಬರ್ನೆಟ್ ಅಂತ ಬರುತ್ತೆ ಎಲ್ಲ ರೀತಿಯಿಂದ ಸೇಫ್ ರೈಡ್ ಅಂತ. ಅದಕ್ಕೆ ಅವರೂ ಸಹಾಯಧನ ಒದಗಿಸಿಕೊಡ್ತೀವಿ ಅಂತ ಹೇಳಿದರು. ಅದು ಹಾಕೆಂದರೆ ಮೌತು ಪ್ಲಸ್ ಹಕ್ಕಿಗಳ ಕಾಟ ನರಿಗಳ ಕಾಟ ಎಲ್ಲದರಿಂದ ನಮಗೆ ಒಂದು ಸೇಫ್ಟಿ ಸೈಡ್ ಅದ್ರ ಕೊಡುತ್ತಾ. ಅದು ಒಂದು ಒಳ್ಳೆ ಉತ್ತಮವಾದ ತೋಟಗಾರಿಕೆ ಕೆಲಸ. ಹೇಗೆ ಮೌತು ಯಾವ ರೀತಿ ಹಾನಿ ಮಾಡ್ತದೆ ಅದು ದಾಳಿಂಬೆಯಲ್ಲಿ? ಸರ್, ಅದು ಒಂಥರ ಪಾತ್ರಗಿತ್ತೆ ಟೈಪ್ ಹುಳ ಸರ್. ಅದು ಹಣ್ಣಿಗೆ ಹಣ್ಣಿನ ರಸ ಇರುತ್ತೆ ಅಷ್ಟೇ, ರಸ ಇರೈತೆ ಅಂತ ನಮ್ಗೆ ಇವತ್ತು ಗೊತ್ತಾಗಲ್ಲ. ಅದು 4 ದಿನ ಬಿಟ್ಟು ಆದ್ಮೇಲೆ ಹಣ್ಣು ಕೊಳತೆ ಇದ್ದದ್ದು ಅವಾಗ ಮೌತಿ ಬಡ್ದಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಈಗೆಲ್ಲ ನಿಮಗೆ ಅದರಿಂದ ಸಂರಕ್ಷಣೆ ಮಾಡ್ಕೋತಾ ಇದ್ದೀರಿ ಮೌತಿಂದ? ಮೌತಿಂದ ಆಂಟಿ ಬರ್ನಟ್ ಈ ಒಂದು ಸಜೆಷನ್ ಪ್ರಕಾರ 100% ಆಗಿ ನಾವು ಸಂರಕ್ಷಣೆ ಮಾಡ್ತಾ ಇದ್ವಿ. ಮಾರಾಟದ ಹೇಗೆ ಅನಿಸ್ತದೆ ನಿಮಗೆ, ಸೈಜ್ ಅದು ಎಷ್ಟು ಬರ್ತದೆ ನಿಮ್ ದಾಳಂಬ್ರಿ ಒಂದೊಂದು ಕಾಯಿ? ಸರ್, ನಂದು 150 ಗ್ರಾಮಿಂದ 500-550 ಗ್ರಾಮ್ ವರೆಗೆ ನನ್ನ ಇಳುವರಿ ಬರ್ತಾ ಇದೆ ಸರ್. ಹೇಗೆ ಇಲ್ಲಿಗೆ ಬಂದು ಹೋಯ್ತಾರ ಅಥವಾ ನೀವೇ ಸ್ವಂತ ಮಾರ್ಕೆಟಿಂಗ್ ಮಾಡ್ತೀರ? ಸರ್, ಫಸ್ಟ್ ಕಟಿಂಗ್ 2 ಕಟಿಂಗ್ ಏನಿರುತ್ತಲ್ರಿ, 3 ಹೆಚ್ಚು ಕಡಿಮೆ ಅವರೇ ಬಂದು ತಗೊಂಡು ಹೋಗ್ತಾರೆ ಸರ್. ಫೈನಲ್ ಕಟಿಂಗ್ ಒಂದು ಈ ವರ್ಷ ಹೊಸ ಅನುಭವ, ಹೈದರಾಬಾದ್ಗೆ ನಾನೇ ಮಾರ್ಕೆಟ್ ಮಾಡಿದ್ದೀನಿ. ನಾವೇ ಹೇಗೆ ಅನಿಸ್ತದೆ ಸ್ವಂತ ಮಾರ್ಕೆಟ್ ಮಾಡೋದಕ್ಕೂ ನಡುವ ಮಧ್ಯಮವರ್ತಿಗಳಿಗೆ ಕೊಡೋದಕ್ಕೂ ಏಜೆನ್ಸಿಗಳಿಗೆ ಕೊಡೋದಕ್ಕೂ? ಒಳ್ಳೆ ಮಾಲು ಇದ್ದರೆ ಮಧ್ಯವರ್ತಿಗಳು ಇಲ್ಲದೇನೆ ನಾವು ಮಾರ್ಬೋದು. ಸ್ವಲ್ಪ ನಮ್ಮ ಮಾಲು ಏನಾದರೂ ಚುಕ್ಕಿ ಸರಿಗಿರಲಿಲ್ಲ, ಸೈಜ್ ಇರಲಿಲ್ಲ ಅಂತಂದರೆ ನಾವೇ ಅಲ್ಲಿಗೆ ತಗೊಂಡು ಹೋಗೋದು ಸೂಕ್ತ ಅಂತ ನನ್ನ ಭಾವನೆ. ಈಗ ನೋಡ್ರಿ, ಈಗ ಒಕ್ಕಲ್ತನದ ಜೊತೆಗೇನೆ ತಾವು ಇನ್ನೊಂದು ಉದ್ಯೋಗ ಕೃಷಿ ಡ್ರಿಪ್ ಏಜೆನ್ಸಿಯನ್ನ ಮಾಡ್ತಾ ಇದ್ದೀರಿ. ಹೇಗೆ ಇದನ್ನ ಮಾಡ್ಬೇಕಂತೇಳಿ ಯಾಕೆ ಬಂತು ತಮಗೆ ಕೃಷಿ ಜೊತೆ? ಸರ್, ಕೃಷಿ ಜೊತೆಗೆ ಅದು ನನ್ಗೆ ಯಾಕೆ ಮಾಡ್ಬೇಕಂತ ಬಂತಂದ್ರೆ 3-5 ತಿಂಗಳ 6 ತಿಂಗಳ ನಾನು ಕೃಷಿಯಲ್ಲಿ ತೊಡಗ್ತಿದ್ದೆ. ಇನ್ನೂ ಒಂದು 4-5 ತಿಂಗಳ ಕೆಲಸ ಇರ್ತಿರ್ಲಿಲ್ಲ. ಆ ಒಂದು ವಿಚಾರದೊಳಗೆ ರೈತರ ಜೊತೆಗೆ ಸಜೆಷನ್ ಕೊಟ್ಟಂಗೆ ಆಯ್ತು. ಆಮೇಲೆ ಕೆಲವೊಂದು ಇಕ್ವಿಪ್ಮೆಂಟ್ಸ್ ನಮ್ಗೆ ಏನ್ ಬೇಕಾಗ್ತಿತ್ತಲ್ರಿ, ಆ ಇಕ್ವಿಪ್ಮೆಂಟ್ಸ್ ಇಲ್ಲಿ ನಮ್ಗೆ ನ್ಯೂ ಟೆಕ್ನಾಲಜಿ ಒಳಗೆ ಸಿಗ್ತಿರ್ಲಿಲ್ಲರಿ. ನನ್ನ ಸುತ್ತಮುತ್ತ ರೈತರಿಗಾಯ್ತು, ನನ್ಗ ಅದ್ರ ವಿಚಾರದವ್ರಿಗಾಯ್ತು, ಆ ವಿಚಾರದಲ್ಲಿ ನಾನು ವಿಚಾರ ಮಾಡಿದೆ. ಇದ್ರ ಜೊತೆಗೆ ಅದನ್ನು ಮಾಡ್ಬೋದು ಅನ್ನೋ ಒಂದು ವಿಚಾರದ ಮೇಲೆ ನನಗೂ ಅನುಕೂಲ ಆಗುತ್ತೆ, ಪ್ಲಸ್ 4 ಜನ ರೈತರಿಗೂ ಅನುಕೂಲ ಆಗುತ್ತೆ ಅಂತ ವಿಚಾರ ಬಂದೆ. ಅದ ಹಂಗೆ ಒಂದಕ್ಕೊಂದು ವಿಚಾರ ಮುಂದುವರಿಯಿತು. ಹೇಗೆ ಅನಿಸ್ತದೆ ನಿಮಗೆ ಲಾಭ ಹಾನಿ ಇವೆಲ್ಲ ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಲ್ಲಿ ಇರ್ತವೆ. ತೋಟಗಾರಿಕೆ ಬೆಳೆಯಲ್ಲಿ ಹೇಗೆ ಅನಿಸುತ್ತದೆ ನಿಮಗೆ? ಸರ್, ತೋಟಗಾರಿಕೆ ಬೆಳೆಯಲ್ಲಿ ನನಗೆ ಲಾಭ 5 ವರ್ಷದ ಅನುಭವದಲ್ಲಿ ಪಪ್ಪಾಯಿಯಲ್ಲಿ ಸ್ವಲ್ಪ ಲಾಭ ಬಂದು ದಾಳಂಬರಿಯಲ್ಲಿ ಒಳ್ಳೆಯ ಲಾಭದಲ್ಲೇ ಇದ್ದೀನಿ ಸರ್. ಮತ್ತೆ ದಾಳಂಬರಿಯಲ್ಲಿ ಇನ್ನೂ ಒಂದು ಇದನ್ನು ಕಮರ್ಷಿಯಲ್ ಟೈಪ್ ಆಗಿ ತಗೋಬಹುದು ನಾವು, ಇದು ಒಂದು ವೃತ್ತಿ ಪರಂಪರೆ ಜೀವನಕ್ಕಾಗಿ ಇಟ್ಕೊಂಡ್ರೆ ಮಾತ್ರ ದಾಳಂಬರಿ ನಮ್ಮನ್ನು ಕೈ ಬಿಡಲ್ಲ ಅಂತ ನನ್ನ ಅನಿಸಿಕೆ. ತಾವು ರೈತರಿಗೆ ಹನಿ ನೀರಾವರಿ ಒಂದು ಸೆಟ್ಗಳನ್ನು ಒದಗಿಸ್ತಾ ಇದ್ದೀರಿ, ಯಾವ ರೀತಿ ಒಂದು ಎಕರೆಗೆ ರೈತರಿಗೆ ಹನಿ ನೀರಾವರಿ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗತ್ತೆ, ರೈತರಿಗೆ ಹೇಗೆ ತಮ್ಮದು ಏಜೆನ್ಸಿ ನಡೆದಿದೆ ಅಂತಂತೀರಿ? ಸರ್, ರೈತರಿಗೆ 1 ಎಕರೆಗೆ ಏನು ಖರ್ಚಾಗುತ್ತೆ ಅಂತಂದರೆ, ಅವರು ಹೊಲದ ಆಧಾರದ ಮೇಲೆ ಅವ್ರು ಯಾವ ರೀತಿ ಬೆಳೆ ಮಾಡ್ತಾರೆ, ಯಾವ ಸೈಜಿನ ಅಂತರದ ಮೇಲೆ ಬೆಳೆ ಮಾಡ್ತಾರೆ ಅನ್ನೋದರ ನಿರ್ಧಾರದ ಮೇಲೆ 1 ಎಕರೆಗೆ ರೈತನಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಅಂದಾಜಾಗಿ ಉದಾಹರಣೆ ದಾಳಿಂಬೆಯಲ್ಲಿರ್ಬೋದು, ಪಪ್ಪಾಯದಲ್ಲಿ ಸಾಮಾನ್ಯವಾಗಿ 8 ಫೂಟ್ 12 ಫೂಟ್ ಹಸ್ತಿರ್ತಾರೆ. 8 ಫೂಟಿಗೆ 35-40,000 ಆಗುತ್ತೆ ಸರ್. 12 ಫೂಟಿಗೆ ಅಂದರೆ 25,000 ರೂಪಾಯಿ 1 ಎಕರೆಗೆ ಅಂದಾಜು. ಅಂದಾಜು ಬಾವಿ ಬೋರು ದೂರ ಇದ್ವು ಅಂತಂದರೆ ಸ್ವಲ್ಪ ಹೆಚ್ಚಿನ ಖರ್ಚುಗಳು ಆಗುವ ಸಾಧ್ಯತೆಗಳು ಇದಾವೆ ಸರ್. ವಿಜಯಕುಮಾರ್ ಪಾಟೀಲ್ ರೇ, ಹೇಗೆ ಮುಂದೆ ಇನ್ನೂ ಹೊಸ ಬೆಳೆಗಳಿಗೆ ಹೋಗ್ಬೇಕಂತ ವಿಚಾರ ಇದಾವ? ಬೇರೆ ಬೇರೆ ಬೆಳೆಗಳು ಬರ್ತಾ ಇದ್ದಾವೆ ಈ ಭಾಗದಲ್ಲೆಲ್ಲ. ಸರ್, ಮುಂದಿನ ಈ ಜೂನ್ಗೆ ನಾನು ಒಂದು 5 ಎಕರೆ ಪಪ್ಪಾಯಿ R15 ಅಂತೇನು ವೈರಸ್ ಲೆಸ್ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಮಹಾರಾಷ್ಟ್ರದ ಕೆಲವೊಬ್ಬರು ರೈತರ ಅನುಭವದ ಮಾತಿನ ಮೇಲೆ ಈ ವರ್ಷ ಒಂದು 5 ಎಕರೆ R15 ನಾನು ಪ್ಲಾಂಟೇಷನ್ ಮಾಡೋಕೆ ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಇನ್ನೂ ಒಂದು 500 ಚಿಕ್ಕು ಹಚ್ಬೇಕಂತನೂ ವಿಚಾರ ಇದೆ. ನೀರಿನ ನಮ್ಮಲ್ಲಿ ಸ್ವಲ್ಪ ನೀರಿನ ಬಹಳ ಕೊರತೆ ಇಲ್ಲ ಅಂತಲ್ಲ, ನೀರಿನ ಕೊರತೆ ಇದ್ರೆ ನಾವು ಡ್ರೈ ಲ್ಯಾಂಡ್ ಬಿಟ್ಟು ಹೊರಬೆಳೆಗಳನ್ನು ಬಿಟ್ಟು ತೋಟಗಾರಿಕೆಗೆ ಬರ್ತಿದ್ವಿ. ಸರ್ಕಾರದಿಂದ ಏನಾದರೂ ನೀರಿನ ಸಾಧ್ಯತೆಗಳು ಏನಾರ ಒದಗಿಸಿಕೊಟ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡಕ್ಕೆ ನಾವು ರೆಡಿ ಆಗ್ತೀವಿ ರೀ. ಈಗ ಮತ್ತೆ ತಮ್ಮದು ಒಣ ಬೇಸಾಯನೂ ಇದೆ ಅಂತ ಹೇಳಿದಿರ್ತಾವೆ, 40 ಎಕರೆ ಭೂಮಿ, ಅಲ್ಲಿ ಏನೇನು ಬೆಳೆಗಳನ್ನ ಹಾಕ್ತೀರಿ? ಸರ್, ಅಲ್ಲಿ ಕಡಲೆ ತೊಗರಿ, ಹೋದ ವರ್ಷ ಒಂದು ಸ್ವಲ್ಪ ನೆವಣಿ ಬೆಳೆದಿದ್ದೀವಿ ರೀ. ನೆವಣಿನು ಒಳ್ಳೆ ಇಳುವರಿ ಪ್ಲಸ್ ಒಳ್ಳೆ ಖರ್ಚು ಕಡಿಮೆ ಶ್ರಮ ಜಾಸ್ತಿ ನವಣೆಗೆ. ನವಣೆ ಇಳುವರಿ ಅದು ಎಷ್ಟು ಬಂತು? ನವಣೆ ಬಹಳ ಬೆಳೆಯುವುದು ಕಡಿಮೆ ಆಗಿಬಿಡುತ್ತೆ ಇತ್ತೀಚಿನ ದಿನಗಳಲ್ಲಿ. ಅದು 1 ಎಕರೆಗೆ ನನಗೆ 14 ಕ್ವಿಂಟಲ್ ಇಳುವರಿ ಬಂದಿದೆ ನೋಡ್ರಿ, 2.5 ಎಕರೆ ಮಾಡಿದ್ದೆ ನಾನು. ಅದು ಆಕ್ಚುಲಿ ಹೇಗೆ ಮಾರಾಟ ಇದೆ ಅಲ್ಲಿ ಮಾರುಕಟ್ಟೆ? ಮಾರಾಟ ಇದ್ರದ್ದು ಕುಷ್ಟಗಿ ತಾಲೂಕು ತವರಿಗೆರಲ್ಲಿ ಒಳ್ಳೆ ಮಾರ್ಕೆಟ್ ಇದೆ. 2600 ರೂಪಾಯಿ 1 ಕ್ವಿಂಟಲ್ ನಾನು ಕೊಟ್ಟಿದ್ದೀನಿ ರೀ ನವಣೆ. ಹೇಗೆ ನವಣೆ ಖರ್ಚು ಬಹಳ ಕಡಿಮೆ ಅಂತ ಹೇಳ್ತಾರೆ, ಆದರೆ ನೀವು ಹೇಳೋದ ಪ್ರಕಾರ ಬಹಳಷ್ಟು ಕೆಲಸ ಅಂತ ಹೇಳಿದ್ರೆ ಬಹಳ ಕಷ್ಟ ಅಂತ ಹೇಳಿ, ಏನು ಕಷ್ಟ ನವಣೆ ಬೆಳೆಯೋದು? ಸಾಹೇಬ್ರೆ, ಅದು ಹುಲ್ಲುಗಸ ಟೈಪ್ ಅದಿರ್ತದೆ, ಕಸ ಯಾವುದು ನೆವಣೆ ಅದು ಜಲ್ದಿಯಾಗಿ ಗೊತ್ತಾಗಲ್ಲ. ಒಂದು ಎರಡು ಏನಂತಂದ್ರೆ ಅದು ರಾಶಿ ಮಾಡುವ ವಿಧಾನ ಏನಿದೆ ಅಲ್ಲ ಅದು ಬಹಳ ಸ್ವಲ್ಪ ಸಮಸ್ಯೆ ಇದೆ. ನ್ಯೂ ಟೆಕ್ನಾಲಜಿಯಲ್ಲಿ ಯಂತ್ರೋಪಕರಣಗಳು ನೆವಣಿ ರಾಶಿಗೆ ನಮ್ಮ ಭಾಗದಲ್ಲಿ ಇಲ್ಲ. ಒಂದು ನೆವಣಿ ರಾಶಿ ಮಾಡಂತ ಯಂತ್ರೋಪಕರಣಗಳು ಪರ್ಫೆಕ್ಟ್ ಆಗಿ ಅದವ ಇಲ್ಲ ಅದು ನನಗೂ ಪೂರ್ತಿ ಮಾಹಿತಿ ಇಲ್ಲ. ಮತ್ ನೀವ್ ಹೇಗೆ ಮಾಡಿದ್ರೆ ರಾಶಿ ನವಣೆಯನ್ನ? ಸಹಜವಾಗಿ ಹಳೆ ಪದ್ಧತಿ ಒಳಗ ತಾಡುಪಲ್ ತೆಳಗಡೆ ಹಾಸಿ ನೆಲ್ಲು ಹೆಂಗ ಟ್ರ್ಯಾಕ್ಟರ್ ತುಳಿಸ್ತೀವಲ್ರಿ, ತುಳಿಸಿ ಮಾಡ್ಕೊಳ್ಳೋದೊಂದು ಅದು ಒಂದ್ ಸ್ವಲ್ಪ ಕಷ್ಟಕರ ಕೆಲಸ ಅಂತ ಅನ್ಸುತ್ತ. ಹೇಗೆ ಲಾಭ ಅನಿಸ್ತೇ ನವಣೆ ತಮಗೆ? ನನಗೆ ಆ 1 ವರ್ಷ ಮಾಡಿದ ಅನುಭವದಾಗ ಮಾತ್ರ ಜೋಳದಕ್ಕಿನ ಲಾಭ ಅಂತೂ ಅನಿಸ್ತಿ. ನೀವೇನು ನವಣೆ ಉಪಯೋಗ ಮಾಡ್ತಲ್ಲ ತಿನ್ಲಿಕ್ಕೆ? ಅದು ಸರ್ ಮಾಡ್ತಿದೀವಿ ಅಲ್ಪ ಸ್ವಲ್ಪ, ತಿಂಗಳದಾಗ ಒಂದಿನ ಎರಡು ದಿನ ಅಷ್ಟೇ. ನವಣೆ ಮಾಡುದು ನವಣೆ ರಾಶಿ ಮಾಡುದು ಕಷ್ಟ ಅಂತ ಹೇಳಿರ್ತಾವ, ಇನ್ನಷ್ಟು ಮಂದಿ ನವಣೆ ಅಕ್ಕಿ ಮಾಡುದು ಕಷ್ಟ ಅಂತ ಹೇಳ್ತಿರ್ತಾರೆ. ಅದ್ರ ಅನುಭವ ನನಗಿಲ್ಲ, ಹಿರಿಯರನ್ನ ಕೇಳ್ಬೋದು ಮನೆಯೊಳಗೆ. ವಿಜಯಕುಮಾರ್ ಅವರೇ, ಒಣಬೇಸಾಯದಲ್ಲಿ ತಾವು ಹೇಳಿದ್ರೆ ಕಡಲೆ ಇವೆಲ್ಲ ಹೇಗೆ ಅನಿಸುತ್ತೆ ಬೆಳೆಗಳು ಒಣಬೇಸಾಯದಲ್ಲಿ ಲಾಭ? ರೈತರು ಹೇಳ್ತಾರೆ ಇಲ್ಲಪ್ಪ ಒಣಬೇಸಾಯ ಚಲೋ, ಏನು ಕೆಲಸ ಇಲ್ಲಂಗಿಲ್ಲ, ಮಳೆ ಆತಂದ್ರೆ ಕುಂಟಿ ಹೊಡೆದು ಬಿತ್ತಿ ಹರಿಗೆ ಬಿಟ್ರೆ ಮುಗಿದೋತು, ಎಡಿ ಹೊಡೆದ್ ಬಿಟ್ರೆ ಚೆನ್ನಾಗಿ ಬರ್ತಾವ ಅಂತ ಹೇಳ್ತಿರ್ತಾರೆ. ಸರ್, ಒಣ ಬೇಸಾಯದಲ್ಲಿ ಕಡಲೆ ತೊಗರಿ ಜೋಳ ಏನಿದಾವಲ್ಲ ಸರ್, ಒಳ್ಳೆ ಉತ್ತಮ ಮಳೆ ಆತಂದ್ರೆ ನಾವು ಆರಾಮ ಇರಬಹುದು, ಗೋಜಿನ ಜೀವನಕ್ಕೆ ಇರದೇ ಇರೋದ ಒಳ್ಳೆ ಜೀವನ ಅದರಲ್ಲಿ ಸಾಗಿಸ್ಬೋದು. ಬಟ್ ತೋಟಗಾರಿಕೆ ಅದರಲ್ಲ, ದಿನನಿತ್ಯ ಕೆಲಸ ಇರುತ್ತೆ ತೋಟಗಾರಲ್ಲಿ. ಅಗ್ರಿಕಲ್ಚರ್ ಅಲ್ಲಿ ವಾರಾಂತ್ಯದೊಳಗೆ ತಿಂಗಳಾಂತ್ಯದ ಮಾತ್ರ ಕೆಲಸ ಇರ್ತೈತಿ. ಹೇಗೆ ತಾವು ಡ್ರಿಪ್ ಏಜೆನ್ಸಿ ಮತ್ತು ತೋಟಗಾರಿಕೆ ಬೆಳೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಸುಧಾರಣೆ ಆಗಿದೆ? ಡ್ರಿಪ್ ಏಜೆನ್ಸಿಕ್ಕಿಂತ ಮುಂಚೆ ತೋಟಗಾರಿಕೆ ಬೆಳೆಗಳಿಂದ ಆರ್ಥಿಕ ಸ್ಥಿತಿ ಫಸ್ಟ್ ಡೆವಲಪ್ ಆಗಿರೋದು, ಆಮೇಲೆ ಡ್ರಿಪ್ ಏಜೆನ್ಸಿ ಆಯಿತು. ನಾವು ಮಾಡಿದ ಕಂಪ್ಲೀಟ್ಲಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನಂದರೆ ಎಣ್ಣೆ ಹೊಡೆಯೋ ಯಂತ್ರ ಆಗಿರಲಿ, ಟ್ರ್ಯಾಕ್ಟರ್ ಆಪ್ರೇಟೆಡ್ ಸೀಡ್ ಡ್ರಿಲ್ಲು, ರೂಟೋವೇಟ್ರ್ ಇವೆಲ್ಲ ಏನಿದಾವಲ್ಲ ರೀ, ಇವು ಯಂತ್ರೋಪಕರಣಗಳ ಸಲಹೆಯ ಮೇರೆಗೆ ನಾವು 4 ಜನಕ್ಕೆ ಒಂದು ಹೆಚ್ಚು ಕಡಿಮೆ ಲಿಂಗಸೂರು ತಾಲೂಕಿನಾಗ ಎಲ್ಲ ಒಂದು ಊರಿಗೆ ಒಬ್ಬರು ಇಲ್ಲ ಇಬ್ಬರು ವ್ಯಕ್ತಿಗಳಿಗೆ, ಹಳ್ಳಿಗಳ ಗ್ರಾಮಸ್ಥರಿಗೆ, ರೈತರಿಗೆ ಸಹಜವಾಗಿ ಪರಿಚಯ ಆದಂಥ ಒಂದು ದೊಡ್ಡ ಅನುಭವ, ಅದೊಂದು ಖುಷಿ. ಒಳ್ಳೆಯದು ವಿಜಯಕುಮಾರ್ ಅವರೇ, ನೀವು ನೋಡ್ರಿ ಯುವಕರಾಗಿ ಜೊತೆಗೆ ಪದವಿಯನ್ನು ಮುಗಿಸಿ ಬಿಕಾಂ ಪದವಿ ಅದರಲ್ಲಿ ವಿಶೇಷವಾಗಿ ಮುಗಿಸಿ ಒಕ್ಕಲ್ತನಕ್ಕೆ ನಿಂತಿದ್ದೀರಿ. ಕಲ್ತಂಥ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಭಾಳಷ್ಟು ಮಂದಿ ಓದಿದ್ದಾರೆ, ಡಿಗ್ರಿ ಮುಗಿಸಿ ಅಲ್ಲೇ ಇಲ್ಲೇ ನೌಕರಿ ಮಾಡ್ತಿರ್ತಾರೆ, ಎಲ್ಲ ವ್ಯವಸ್ಥೆಗಳು ಇರ್ತಾವೆ ಅವ್ರಿಗೆ ಕೃಷಿ ಮಾಡಲಿಕ್ಕೆ, ಅಂಥವರು ಕೃಷಿಗೆ ಆಸಕ್ತಿ ತೋರಿಸೋದಿಲ್ಲ, ಹೆದರ್ತಾ ಇರ್ತಾರೆ ಕೃಷಿ ಮಾಡಲಿಕ್ಕೆ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಸರ್, ಸಾಮಾನ್ಯವಾಗಿ ಪದವಿ ಮುಗಿಸಿ ನಾವು ಬೆಂಗಳೂರಿಗೆ ಹೋದರೆ ಮಿನಿಮಮ್ 15-20,000 ಸ್ಯಾಲ್ರಿ ಕೊಡ್ತಾರೆ ಸರ್. ಆ ಸ್ಯಾಲ್ರಿ ಇಲ್ಲಿ ನಾವೇ ಏನು ಮಾಡ್ತೀವಿ, ಒಂದು ಗಂಡಾಳಿಗೆ 300 ರೂಪಾಯಿ ದಿನ ಕೊಡ್ತೀವಿ, ಇಲ್ಲಿ 9,000 ಆಯ್ತು ರೀ. ಅವ್ನ ಖರ್ಚು ಇಲ್ಲಿ ಊರಾಗಿದ್ದ ತೆಗೆದ್ರೆ 2,000 ರೂಪಾಯಿ ಅವ್ನ ಖರ್ಚಿನಾಗ, ಇನ್ನು 7,000 ರೂಪಾಯಿ ಅವ್ನು ಉಳಿಸ್ಬೋದು ರೀ. ಬೆಂಗಳೂರಿಗೆ ಹೋಗಿ ದಿನ ಅವನು 500 ರೂಪಾಯಿ ತಗೊಂಡ್ರು, ಅವನು ಇಲ್ಲಿ 9,000